ಈಗ ಕೇಳಿ ಕುರಿ ಮತ್ತು ಕೋಳಿ ಸಾಕಾಣಿಕೆ ಕುರಿತು ಭೀಮಪ್ಪ ಅಡಿವೆಪ್ಪ ಕಾಡರಗೊಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ ಪಿ ರಾಮಡಗಿ. ರೈತ ಬಂಧವರೇ, ಈಗ ನಮ್ಮ ಜೊತೆಯಲ್ಲಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚೆನ್ನಾಪುರ ಗ್ರಾಮದ ಭೀಮಪ್ಪ ಅಡಿವೆಪ್ಪ ಕಾಡರಗೊಪ್ಪ ಅವರಿದ್ದಾರೆ. ಅವರು ರೈತರು, ಸುಮ್ಮನೆ ರೈತರಲ್ಲ, ಡಿಗ್ರಿ ಮಾಡಿದ್ದಾರೆ. ಅವರು ಓದುವಾಗೂ ಕೂಡ ಲಕ್ಷ್ಯ ಕೊಟ್ಟ ಓದಿ ಶೇಕಡ 85% ಅಂಕಗಳನ್ನು ಪಡೆದು ನೌಕರಿಗಾಗಿ ಅಲ್ದಾಡಿ ಕುರಿಯಾದರೂ ಸಾಕಾಣಿಕೆ ಮಾಡೋಣ ಅಂತೇಳಿ ಮಾಡಿದ್ದಾರೆ. ನಮಸ್ಕಾರ ಭೀಮಪ್ಪ. ನಮಸ್ಕಾರ. ಎಷ್ಟು ಓದಿದ್ದು, ಏನೇನು ಓದಿದ್ದು? ಪ್ರಾಥಮಿಕ ಶಿಕ್ಷಣವನ್ನು ನಮ್ಮೂರಲ್ಲಿ ಕಲಿತ ಸರ್. ಒಂದು ಪದವಿ ಶಿಕ್ಷಣ ರಾಮದುರ್ಗ ತಾಲೂಕಿನೊಳಗೆ ಮುಗಿಸಿ ಕೆಲಸ. ಡಿಗ್ರಿ ಪದವಿಯನ್ನು ನಮ್ಮ ಸರ್ಕಾರಿ ಕಾಲೇಜಿನಲ್ಲಿ ರಾಮದುರ್ಗದೊಳಗೆ ಕಲಿತೀನಿ. ಕಲಿತು ಒಂದು ಕೆ ಎಸ್ ಕೋಚಿಂಗ್ ಬಿಜಾಪುರಕ್ಕೆ ಮಾಡಿದ್ದೆ. ಕೆ ಎಸ್ ಪಿ ಎಸ್ ಐ ಕೋಚಿಂಗ್ ಮುಗಿಸ್ಕೊಂಡು ಕೆಲಸ 2 ವರ್ಷ ನಾನು ರಾಮದುರ್ಗದಲ್ಲಿ ಓದಿದೆ. ಆ ಟೈಮ್ನಲ್ಲಿ ಒಂದು ಏನು ವೇಕೆನ್ಸಿ ಆಲ್ಮೋಸ್ಟ್ ಅಲ್ಲಿ ಯಾವೂ ಖಾಲಿ ಇರಲಿಲ್ಲ ಮತ್ತು ನಾವು ಒಂದು ಆ ಉದ್ಯೋಗದೊಳಗೆ ನಾವು ಅತಿ ಹೆಚ್ಚಿನ ಒಂದು ಅಂಕ ಪಡೆಯಲಿಕ್ಕೆ ಸಾಧ್ಯವಾಗದೇ ಇರುವುದರಿಂದ ಒಂದು ಮನೆಯಲ್ಲಿ ಒಂದು ಬಡತನ ಪರಿಸ್ಥಿತಿ ಇತ್ತು. ಆದ ಕಾರಣದಿಂದ ನಾನು ಹೊಳ್ಳಿ ಊರಿಗೆ ಹಿಂತಿರುಗಿದಾಗ ಒಂದು ಖಾಲಿ ಅಡ್ಡಾಡ್ತಿದ್ದೆ. ಖಾಲಿ ಅಡ್ಡಾಡಿದಾಗ ಏನು ಬೇಡ, ನಮ್ಮ ಒಂದು ಊಟೋಪಚಾರಕ್ಕೆ ನಮ್ಮದು ಮೂಲಭೂತ ಒಂದು ಸೌಲಭ್ಯಗಳನ್ನು ಪಡೆಯುವುದಕ್ಕೋಸ್ಕರವಾಗಿ ಒಂದು ಉದ್ಯೋಗ ಪಡಿಬೇಕಂತ ನಾನು ಆಸೆ ಪಟ್ಟಾಗ ಅವಾಗ ಆಯ್ಕೊಂಡಿದ್ದು ನಾನು ಕುರಿ ಮೇಯಿಸೋದು ಅಂತಂದ ಕೆಲಸ. ಅದನ್ನೇ ಊರಲ್ಲಿ ಒಂದು ಗ್ರಾಮ ಪಂಚಾಯತಿ ಒಂದು ಸಹಕಾರದೊಂದಿಗೆ ನರೇಗಾದ ಒಂದು ಇದರಲ್ಲಿ ಪಂಚಾಯತಿ ಒಂದು ಸಹಾಯಧನವನ್ನು ಪಡ್ಕೊಂಡು 68,000 ರೂಪಾಯಿ ಸಹಾಯಧನ ಪಡ್ಕೊಂಡೆ. ಹೈಟೆಕ್ ಶೆಡ್ ನಿರ್ಮಾಣ ಮಾಡ್ಕೊಂಡೆ ಸರ್. ಇವತ್ತಿನ ದಿವಸ ನಾನು ಹೈಟೆಕ್ ಶೆಡ್ ನಿರ್ಮಾಣ ಮಾಡ್ಕೊಂಡಿರೋದು ಮೇಲ್ಗಡೆ ಕುರಿ ಸಾಕ್ತಿದ್ದೀನಿ, ಕೆಳಗಡೆ ಒಂದು ಜವಾರಿ ಕೋಳಿ ಸಾಕ್ತಿದ್ದೀನಿ. ಒಂದು 100 ಕೋಳಿ ಇದ್ದಾವೆ, 80 ಮರಿಗಳಿದ್ದಾವೆ. ಅದರಿಂದ ನನಗೆ ಇವತ್ತಿನ ದಿವಸ ಒಂದು ಮೂಲಭೂತ ಸೌಲಭ್ಯಗಳನ್ನು ಪಡೆಯಲು ಮತ್ತು ಊರಲ್ಲಿ ನಾನು ಇವತ್ತಿನ ದಿವಸ ಒಂದು ಒಳ್ಳೆ ಉತ್ತಮ ಶಿಕ್ಷಣ ಪಡೆದು ಬಿಕಾಂ ಪದವಿಯನ್ನು ಪಡೆದರೂ ಕೂಡ ಒಂದು ಕುರಿ ಕಾಯ್ತಾನೆ ಅಂತ ಒಂದು ಎಲ್ಲ ಯುವಕರಿಗೆ ಒಂದು ಸ್ಫೂರ್ತಿ. ಒಂದು ಇನ್ನು ಮುಂಬರುವಂಥ ದಿನಮಾನಗಳು ಎಲ್ಲ ಯುವಕರು ಈ ಥರ ಮಾಡಲಿ, ಯಾರೂ ನಿರುದ್ಯೋಗಿಗಳಾಗದೆ ಎಲ್ಲರೂ ಶಿಕ್ಷಣ ಪಡೆಯೋದು ಸಾಮಾನ್ಯ. ಇವತ್ತಿನ ದಿವಸ ಪಡೆಯೋದರಲ್ಲಿ ಪಡೆದ ಕೆಲಸ ನಾನು ಅಷ್ಟು ಶಿಕ್ಷಣ ಪಡೆದಿದ್ದೀನಿ, ಇಷ್ಟು ಶಿಕ್ಷಣ ಪಡೆದಿದ್ದೀನಿ ಅಂತ ಪ್ರಚಾರ ಮಾಡದೆ ಎಲ್ಲರೂ ಒಂದು ನಿರುದ್ಯೋಗಿಗಳಾದಾಗ ಎಲ್ಲರೂ ಒಂದು ಉದ್ಯೋಗ ಮಾಡಿ ಕೆಲಸ ತಂದೆ ತಾಯಿನ ಸಾಕೊಳ್ಳೋದಾಗಿರಲಿ, ಗ್ರಾಮದೊಳಗೆ ಒಂದು ಮಾದರಿಯಾಗಿ ಬದುಕೋದು ಉತ್ತಮ ಅಂತ ಹೇಳ್ತೀನಿ ಸರ್. ಈಗ ನರೇಗಾದ ಅಡಿಯಲ್ಲಿ ಸಹಾಯಧನ ಪಡೆದೆ ಅಂತೇಳಿದ್ರಲ್ಲ, ಹೇಗೆ ಪಡೆದದ್ದು, ಯಾವ ಸಹಾಯಧನ? ಅಂದರೆ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ರೈತರಿಗೆ 2.5 ಲಕ್ಷ ರೂಪಾಯಿ ಪ್ಯಾಕೇಜ್ ಮಾಡಿದ್ದಾರೆ ಸರ್. ಇವಾಗ ಆ 2.5 ಲಕ್ಷ ರೂಪಾಯಿ ಪ್ಯಾಕೇಜಲ್ಲಿ ಗ್ರಾಮ ಪಂಚಾಯತಿ ಒಳಗೆ ಒಂದು ಗ್ರಾಮ ಸಭೆ ಮಾಡ್ತಾರೆ. ಗ್ರಾಮ ಸಭೆ ಮಾಡಿದಾಗ ನಮ್ಮ ಹೆಸರನ್ನು ನೋಂದಾಯಿಸ್ಬೇಕಲ್ಲಿ. ನಮ್ಮ ಹೆಸರನ್ನು ನೋಂದಾಯಿಸಿದಾಗ ಅವರು ಒಂದು ಗ್ರಾಮ ಸಭೆಯಲ್ಲಿ ಅದನ್ನೊಂದು ಟರಾವು ಹೊರಡಿಸೋದ್ರ ಮುಖಾಂತರ ನಮ್ಮ ಹೆಸರನ್ನು ಆಯ್ಕೆ ಮಾಡ್ತಾರೆ. ಕುರಿ ಶೆಡ್ ನಿರ್ಮಾಣ ಮಾಡ್ಕೊಳ್ಳೋಕೆ 68,000 ರೂಪಾಯಿ ಇದೆ. ಅದರ ರಾಯಲ್ಟಿ SGST CGST ಎಲ್ಲ ಕಟ್ಟಾಗಿ ನಮಗೆ 52,000 ರೂಪಾಯಿ ಬಂದಿತ್ತು ಸರ್. ಅದರಲ್ಲಿ ನಾನು ಅದರೊಂದು ಸಹಾಯಧನವನ್ನು ಪಡ್ಕೊಂಡು ನನ್ನದೇ ಆದಂತಹ ಒಂದು ಅಮೌಂಟನ್ನು ತೊಡಗಿಸೋದ್ರ ಮುಖಾಂತರ ನಾನು ಶೆಡ್ ನಿರ್ಮಾಣ ಮಾಡ್ಕೊಂಡೆ. ಅಂದ್ರೆ ಮೂಲ ಬಂಡವಾಳ ಎಷ್ಟಾಯ್ತು? ಮೂಲ ಬಂಡವಾಳ 4 ಲಕ್ಷ ರೂಪಾಯಿ ಸರ್. 4 ಲಕ್ಷ ರೂಪಾಯಿ ಹೇಗೆ ಜೋಡಿಸಿದ್ರಿ? 4 ಲಕ್ಷ ರೂಪಾಯಿ ನಾನು ಒಂದು ನರೇಗಾದೊಳಗೆ ನಾನು ಪದವಿ ಮುಗಿಸ್ಕೊಂಡು ಕೆಲಸ ನಮ್ಮ ಊರಲ್ಲಿ ಒಂದು ಕೆರೆ ಹೂಳು ಒತ್ತುವ ಕಾರ್ಯಕ್ರಮ ಇರ್ಬೋದು, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ನಾನು ಕೂಡ ಆ ಕೆಲಸದಲ್ಲಿ ಭಾಗಿಯಾಗಿದ್ದೆ ಸರ್. ನಾನು ದುಡ್ದುಕೊಂಡು ಕೆಲಸ ಒಂದು ಅಲ್ಪ ಸ್ವಲ್ಪ ದುಡ್ಡನ್ನು ಮಾಡಿದ್ದೆ. ನಮ್ಮ ಊರಲ್ಲಿ ಇರ್ತಕ್ಕಂಥ ಒಂದು ಜನರ ಹತ್ತಿರ ಅವ್ರ ಹತ್ತಿರ ಅಂತ ಕಡ ಇಸ್ಕೊಂಡಿದ್ದೆ ಸರ್. 1 ಲಕ್ಷ 2 ಲಕ್ಷ ರೂಪಾಯಿ ಇಸ್ಕೊಂಡಿದ್ದೆ. ಅವ್ರ ಹತ್ರ ಇಸ್ಕೊಂಡು ಇವತ್ತಿನ ದಿವಸ ಪ್ರಥಮ ಬಾರಿಗೆ 30 ಟಗರುಮರಿಯನ್ನು ಸಾಕಿದ್ದೆ. ಅದರಲ್ಲಿ 60,000 ರೂಪಾಯಿ ಲಾಭ ಆಯಿತು. ನಂತರ 40 ಮರಿಯನ್ನು ಸಾಕಿದ್ದೆ, 83,000 ರೂಪಾಯಿ ಲಾಭ ಆಯಿತು. ಇವಾಗ 80 ಮರಿಯನ್ನು ಹಾಕಿದ್ದೀನಿ. ಅಂದಾಜು ಕಟ್ಟಕ್ಕಾಗಲ್ಲ, ಲಾಭವನ್ನು ಸೇಲ್ ಮಾಡಿದ ನಂತರ ಒಂದು ಆದಾಯ ಗೊತ್ತಾಗತ್ತೆ ಸರ್, ಹೀಗೆ ಹೇಳೋಕ್ಕಾಗಲಿಲ್ಲ. ಓಕೆ, ಈ ರೀತಿ ನೀವು ಬೇರೆಯವರಿಂದ ಸಹಾಯ ಪಡ್ಕೊಂಡೆ ಅಂದ್ರಲ್ಲ, ಅಂದ್ರೆ ಪ್ರೀತಿಯಿಂದ ಕೊಟ್ಟಿದ್ದು, ಗೆಳೆತನದಿಂದ ಕೊಟ್ಟಿದ್ದು, ಅಥವಾ ಬಡ್ಡಿಗೂ ಕೂಡ? ಬಡ್ಡಿಗೂ ಕೊಟ್ಟಿದ್ರು ಸರ್. ಬಡ್ಡಿಗೂ ಕೊಟ್ಟರು? ಹ್ಞೂ ಸರ್. ಅಂದ್ರೆ ಕಡಿಮೆ ಬಡ್ಡಿ ಹಂಗೇನ್ರಿ ಇರುತ್ತೆ? ಕಡಿಮೆ ಬಡ್ಡಿ ಇಲ್ಲ ಸರ್, ಶೇಕಡ 2 ಬಡ್ಡಿಯಲ್ಲಿ ಕೊಡ್ತಾರೆ. ಮತ್ತೆ ನನ್ನ ಸ್ನೇಹಿತನು ಕೂಡ ಸಹಾಯ ಮಾಡಿದ್ದಾನೆ ಸರ್, ಮಾರುತಿ ಲಮಾನಿ ಅಂತ ಕೆಲಸ, ಅವರಾದರೂ ಕೂಡ ಒಂದು ಸಹಾಯ ಮಾಡಿದ್ದಾರೆ ಸರ್. ಅವರು ಹೇಗೆ ಸಹಾಯ ಅಂದರೆ, ಒಂದು ಸ್ನೇಹಿತ ಡಿಗ್ರಿ ಕಾಲೇಜಿನಲ್ಲಿ ಅವನು ನಾನು ಕ್ಲಾಸ್ಮೇಟಾಗಿ ಓದ್ತಿದ್ವಿ. ಕ್ಲಾಸ್ಮೇಟಾಗಿ ಓದುವಾಗ ನನ್ನ ಒಂದು ಪ್ರೀತಿ ಬಾಂಧವ್ಯ ಅವರಲ್ಲಿ ನನ್ನ ಮತ್ತು ನನ್ನ ಮಧ್ಯೆ ಒಂದು ಪ್ರೀತಿ ಬಾಂಧವ್ಯ ಇತ್ತು. ಆದ ಕಾರಣದಿಂದ ನೀನು ನಿರುದ್ಯೋಗಿ ಆಗಿದೆಯಾ, ನೀನು ನನ್ನಷ್ಟೇ ಸರಿಸಮಾನವಾದ ಒಂದು ಬುದ್ಧಿ ಉಳ್ಳವನಾಗಿದೆಯಾ, ನೀನು ನನ್ನದೇ ಆದಂಥ ಒಂದು ಸಹಾಯ ತಗೋ, ನೆಕ್ಸ್ಟ್ ಟೈಮ್ ನನಗೆ ಕೊಡಕತ್ತೆ, ನೀ ಇವಾಗ ನೀನು ಒಂದು ನನ್ನ ಹಂತಕ್ಕೆ ಬರಲಿ ಅಂತಂದ ಕೆಲಸ ಅವರು 2.5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಸರ್. ಅವರು ಕೈಗಾಡವಾಗಿ ಕೊಟ್ಟಿದ್ದಾರೆ ಸರ್. ಅವರು ಯಾವುದೇ ಒಂದು ಶೇಕಡ ಬಡ್ಡಿ ಇಲ್ಲ, ಏನಿಲ್ಲ, ನನಗೆ ಪ್ರೀತಿಯಿಂದ ಕೊಟ್ಟಿದ್ದಾರೆ ಸರ್ ಅವರು. ಹಾಗಾಗಿ ಮೂಲ ಬಂಡವಾಳ 4 ಲಕ್ಷ ರೂಪಾಯಿ ಹಾಕಿದ್ರಿ. ಹೌದು ಸರ್. ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಎಷ್ಟು ಕುರಿ ಸಾಕಾಣಿಕೆ ಮಾಡಬಹುದು, ಎಷ್ಟು ಕೋಳಿ ಸಾಕಾಣಿಕೆ ಮಾಡಬಹುದು ಅದರಲ್ಲಿ ಹೆಚ್ಚಿಗೆ? ಅಂದ್ರೆ ನಾನು ನಿರ್ಮಿಸಿರ್ತಕ್ಕಂಥ ಶೆಡ್ಡಲ್ಲಿ ಸರ್ ಒಂದು 500 ಕೋಳಿಯನ್ನು ಸಾಕಬಹುದು. ಟಗರು ಮರಿಯನ್ನ ಒಂದು 100 ಒಂದು ಟಗರು ಮರಿಯನ್ನು ಸಾಕಬಹುದು. ಇವತ್ತಿನ ದಿವಸ 80 ಸಾಕಿದ್ದೀನಿ ಒಂದು ಬಂಡವಾಳದ ಸಮಸ್ಯೆಯಿಂದ. ಮುಂಬರುವಂತಹ ದಿನಮಾನಗಳಲ್ಲಿ ಆದಾಯ ಜಾಸ್ತಿ ಮಾಡಿ 100-150 ಹಾಕುವಂತ ಪ್ಲಾನಿಂಗ್ ಇದೆ. ಇನ್ನೂ ಒಂದು ದೊಡ್ಡ ಹೈಟೆಕ್ ಶೆಡ್ ಮಾಡಬೇಕು ಅನ್ನುವಂತ ಒಂದು ಪ್ಲಾನ್ ಇದೆ. ಇದರದೇ ಆದಾಯ ತೆಗೆದುಕೊಂಡು ಅದನ್ನ ತೊಡಗಿಸಬೇಕು ಅಂತ ಇದೆ. ಇದೇ ಬಂಡವಾಳವನ್ನ ಮರುನಿ ಅಲ್ವಾ, ಏನೇನು ಸೌಲಭ್ಯ ಇರಬೇಕು ಈ ರೀತಿ ಒಂದು ಶೆಡ್ ಹಾಕಬೇಕು ಅಂತೇಳಿದಾಗ? ಅಲ್ಲಿ ಏಕೆ ನೀರಿನ ಸೌಲಭ್ಯ ಇರಬೇಕು, ದಾರಿ ಸೌಲಭ್ಯ ಇರಬೇಕು, ಹಂಗೇನ್ರಿ ಇರ್ತಾ? ಹೌದು ಸರ್, ಒಂದು ಟಗರುಮರಿ ಶೆಡ್ ಮಾಡ್ಬೇಕಂತಂದ್ರೆ ಅದಕ್ಕೆ ಮೂಲಭೂತ ಸೌಲಭ್ಯಗಳಾಗಿರ್ತಕ್ಕಂಥ ಒಂದು ನೀರಿನ ವ್ಯವಸ್ಥೆ ಇರಬೇಕು, ಒಂದು ಕರೆಂಟ್ ವ್ಯವಸ್ಥೆ ಇರಬೇಕು, ಒಂದು ದಾರಿ ವ್ಯವಸ್ಥೆ ಇರಬೇಕು. ಕುರಿಗಳಿಗೆ ತಿನ್ನಲಿಕ್ಕೆ ಎಲ್ಲ ಒಂಥರ ಮೊದಲ ಅವ್ನು ಕುರಿಗಳು ಇವತ್ತು ತರ್ತಾನೆ ಅಂತಂದ್ರೆ ಮುಂಚಿತವಾಗಿ ಅದಕ್ಕೆ ಆಹಾರ ಪದ್ಧತಿಯನ್ನು ನಾವು ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ಒಂದು ಶೇಂಗಾ ಹೊಟ್ಟು ಆಗಿರ್ಬೋದು, ಒಂದು ಜೋಳದ ಕಣಿಕೆ ಆಗಿರ್ಬೋದು, ಒಂದು ಕಡ್ಲಿ ಹೊಟ್ಟು, ತೊಗರಿ ಹೊಟ್ಟು, ಈ ತರ ಎಲ್ಲವನ್ನು ಶೇಖರಣೆ ಮಾಡಿ ಇಟ್ಕೊಂಡು ಸಾಕಾಣಿಕೆ ಮಾಡಬಹುದು. ಅಂದ್ರೆ ಸುಗ್ಗಿ ಟೈಮ್ ನೊಳಗೆ ಇವನ್ನೆಲ್ಲ ಮಾಡಬೇಕು. ಹಾ, ಸುಗ್ಗಿ ಟೈಮ್ನಲ್ಲಿ ಎಲ್ಲ. ಹಾ, ನಮ್ದೇ ಜಮೀನು ಇರೋದ್ರಿಂದ ನಮ್ಮ ಜಮೀನಲ್ಲಿ ಬರ್ತಕ್ಕಂಥ ಹೊಟ್ಟೆಗಳನ್ನು ಶೇಖರಣೆ ಮಾಡ್ಕೋತೀವಿ. ಮತ್ತು ಇನ್ನೂ ಹೆಚ್ಚಿಗೆ ನಾವು ಒಂದು ಮರಿಗಳ ಸಾಕಾಣಿಕೆ ಮಾಡಬೇಕಾಗತ್ತೆ ಅಂತಂದ್ರೆ ಅಕ್ಕಪಕ್ಕದ ಸ್ನೇಹಿತರ ಹೊಲದಲ್ಲಿ ಆಗಿರ್ಬೋದು ಒಂದು ದುಡ್ಡು ಕೊಟ್ಟು ಒಂದು ಮೇವನ್ನು ಶೇಖರಣೆ ಮಾಡ್ಕೋತೀವಿ. ಎಷ್ಟು ಕೊಡ್ತಾರೆ ಕೊಡ್ಲಿ ಕೊಡ್ಲಿ. ಹಾ, ಎಷ್ಟು ದನ ಸಾಕೋರು ಕಡಿಮೆ, ಹಂಗಾಗಿ ಹೊಟ್ಟೆ ಎಲ್ಲ ದನಗಳ ಸಾಕಾಣಿಕೆ ಮಾಡೋರು ಕಡಿಮೆ ಇದಾರೆ ಸರ್. ನಾವು ಫ್ರೀಯಾಗಿ ಕೊಡ್ತಾರೆ ಒಬ್ಬರು, ಕೆಲವರು ದುಡ್ಡು ತಗೊಂಡು ಕೊಡ್ತಾರೆ ಸರ್. ಅದು ಶೇಖರಣೆಗೂ ಕೂಡ ಒಂದು ಕೋಣೆ ಮಾಡ್ಕೊಂಡಿರ? ಕೋಣೆ ಇಲ್ಲ ಸರ್, ಓಪನ್ ಜಾಗದಲ್ಲಿ ಅವ್ ನಮ್ಮದೇ ಆದಂತ ಒಂದು ಪದ್ಧತಿಯಲ್ಲಿ ಅದನ್ನ ಶೇಖರಣೆ ಮಾಡ್ತೀವಿ. ತೊಗರಿ ಕಡಿಗೆನು ಹಚ್ಚಿ ಮೇಲ್ಗಡೆ ಮಣ್ಣು ಹಾಕಿ ಆ ತರ ಮಾಡ್ಕೋತೀವಿ, ಇಲ್ಲ ಅಂತಂದ್ರೆ ಹಾಳೆ ಹೊಚ್ಚಿನೂ ಶೇಖರಣೆ ಮಾಡ್ಕೋತೀವಿ ಸರ್. ಒಟ್ಟು ಎಷ್ಟು ದಿನ ಬರುತ್ತೆ ಅದು? ಅದು ನಾವು ಶೇಖರಣೆ ಜಾಸ್ತಿ ಮಾಡ್ಕೊಂಡು ಒಂದು 3-4 ಬರುತ್ತೆ ಸರ್. ಆಮೇಲೆ ಮತ್ತು ಶೇಖರಣೆ ಮಾಡ್ಕೋತೀವಿ ಸರ್. ಆ ಟೈಮಿಗೆ ಮತ್ತೆ ತೊಗರಿ ಸಿಗತ್ತ, ಇಲ್ಲ ಅಂತಂದ್ರೆ ಅಕ್ಕಪಕ್ಕದವ್ರ ಹೊಲದಲ್ಲಿ ಕಸ ಅಂತೇನೆ ಇರುತ್ತಲ್ಲ ಅದೇ ಕಸಗಳನ್ನ ಕಳೆ ತಂದಕ್ಕೆ ಅವ್ನು ಮರಿ ಹಾಕಿ ನಾವು ಜೋಪಾನ ಮಾಡಬಹುದು ಸರ್. ಅಂದ್ರೆ ಹಸಿರು ಒಣ ಎರಡೂ ಆಹಾರವನ್ನು ಕೊಡ್ತಾ ಇರ್ತೀರಿ. ಹೆಚ್ಚಾನ ಹೆಚ್ಚು ಒಂದು ಮರಿ ಒಂದು ಡೆವಲಪ್ಮೆಂಟ್ ಆಗ್ಬೇಕಂತಂದ್ರೆ ಒಣ ಮೇವನ್ನು ಕೊಟ್ಟರೆ, ಡ್ರೈ ಫುಡ್ ಕೊಟ್ರೇನೆ ಅದು ಮರಿಗೆ ಒಂದು ಒಳ್ಳೇದು. ಹಸಿ ಮೇವನ್ನು ಕೊಟ್ಟಾಗ ಅದು ಉಚ್ಕೊಳ್ಳೋಂಥ ಚಾನ್ಸಸ್ ಭಾಳ ಇರುತ್ತೆ, ಮರಿ ಬಾಡಿ ಡೆವಲಪ್ಮೆಂಟ್ ಆಗಲ್ಲ. ಒಣ ಮೇವು ಕೊಟ್ಟು ಒಂದು ಶುದ್ಧವಾದ ನೀರು ಕುಡಿತು ಅಂತಂದ್ರೆ ಮರಿ ಡೆವಲಪ್ಮೆಂಟ್ ಆಗುವಂಥ ಚಾನ್ಸಸ್ ಭಾಳ ಇರುತ್ತೆ ಸರ್. ನಾವು ಆಲ್ಮೋಸ್ಟ್ ಆಲ್ ಇವಾಗ ಕೊಡೋದು ಈ ಬೀಡಿಗೆ 80 ಮರಿ ಸಾಕಿದಾಗ ಒಂದು ಕಡ್ಡಿನೂ ಹಸಿ ಮೇವು ಕೊಟ್ಟಿಲ್ಲ, ಚೊಕ್ಕೆ ಒಣ ಮೇವನೇ ಕೊಟ್ಟಿದ್ದೀವಿ, ನೀರು ಕೊಟ್ಟಿದ್ದೀವಿ. ಇವಾಗೆಲ್ಲ ಬಾಡಿ ಡೆವಲಪ್ಮೆಂಟ್ ಚೆನ್ನಾಗಿದೆ ಸರ್. ಅವುಗಳಿಗೆ ಹಿಂಡಿ ಹಾಕೋದಾಗಿರ್ಬೋದು ಅಥವಾ ತಿಂಡಿ ಹಾಕೋದಾಗಿರ್ಬೋದು, ನಾವು ಹೈನುಗಾರಿಕೆಯಲ್ಲಿ ಹಾಕ್ತೀವಲ್ಲ, ಅದೇನು ವಿಶೇಷ ಬೇಕಾ? ಹಾಕ್ತೀವಿ ಸರ್, 2 ಹಾಕ್ತೀವಿ ಸರ್. ಮಾರ್ನಿಂಗ್ ಟೈಮು ಗೊಂಜಾಳನ ಒಂದ್ ಮರಿ ತಂದೀವಿ ಅಂತಂದ್ರೆ ಸರ್ ಮಾರು ಹೊತ್ತಿಗೆ ನೋಡಿದ್ರೆ ಒಂದ್ ಮರಿ ಒಂದ್ ಸೇರ್ ಕಾಳ ತಿನ್ಬೇಕು ಸರ್. ಅಂದ್ರೆ ಬಾಡಿ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಸರ್. ಅದು ನಮಗೆ ನಾವು ಮಾರಿದ್ರು ಒಂದ್ ಸೇಲ್ ಮಡಿ ಅಂತಂದ್ರೆ ಒಂದು ಒಳ್ಳೆ ಆದಾಯ ಕೊಡತ್ತದು. ಆ ಲೆವೆಲ್ ನಾವು ಫಸ್ಟ್ನೇ ಇದ್ರೆ ತಂದಾಗ 80 ಮರಿ ಇದಾವ ಅಂತಂದ್ರೆ ಪ್ರತಿ ಮರಿಗೂ ಮೊದಲು ಒಂದು ಫಸ್ಟ್ ಪಡೆ ಬಂದ 25 kg, 30 kg, 40 kg. ಇವಾಗ ಮಾರಾಕ್ ಬರ್ತಾವ ಅಂತಂದ್ರೆ 80 ಮರಿ 80 kg ಕಾಳು ಕೊಡ್ತೀವಿ ಸರ್. ಅವ್ಕೆ ಗೊಂಜಾಳ ಕಾಳು ನೆನೆ ಇಟ್ಟು ಕ್ಯಾಸ ಹೊಳೆ ಗೋಧಿ, ಅದರಲ್ಲಿ ಗೋಧಿ ಮಿಕ್ಸ್ ಮಾಡ್ತೀವಿ ಸರ್. ಸುಮಾರಿನಂಥ ಗೋಧಿ ತೊಗೊಂಡು ಸುಮಾರಿನಂಥ ಕಡ್ಲಿ ತೊಗೊಂಡು ಕಡ್ಲಿ ಹಾಕ್ತೀವಿ ಸರ್. ಈ ಥರ ಹಾಕಿಸ್ ಬಾಡಿ ಡೆವಲಪ್ಮೆಂಟ್ ಆಗುತ್ತೆ ಸರ್. ಗೊಂಜಾಳ 2 ಕೊಡ್ತೀವಿ ಸರ್, ಮುಂಜಾನೆ 6 ಕೊಡ್ತೀವಿ ಸರ್ ಒಮ್ಮೆ, ಹೊಳೆ ಸಾಯಂಕಾಲ 6 ಒಮ್ಮೆ ಕೊಡ್ತೀವಿ ಸರ್. ನಿಮ್ಮದೇ ಒಂದು ಜಮೀನು ಇದೆಯಾ? ಹಾಂ, ನಮ್ಮದೇ ಆದಂಥ ಒಂದು ಜಮೀನು ಇದೆ. ಅದರೊಳಗೆ ಬೆಳೆದಿದ್ದು ಕೂಡ ಇಲ್ಲಿ ಬಳಸ್ಕೋ? ಹಾಂ, ಹಾಕ್ತೀವಿ ಸರ್. ಎಷ್ಟು ಎಕರೆ ಇದೆ ನಿಮ್ದು? ನಮ್ದು 9 ಇದೆ ಸರ್. 9 ಬೆಳೆಯುವಂತ ಎಲ್ಲಾ ಉತ್ಪನ್ನದ ಉಳಿಕೆ ಏನಿದೆ ಅವನ್ನೆಲ್ಲಾನು ಬಳಸ್ಕೊಳ್ತೀರಿ? ಕಡಿಮೆ ಬಿದ್ರೆ ತಗೊಳ್ತೀರಿ? ಹಾ, ಕಡಿಮೆ ಬಿದ್ರೆ ತಗೋತೀವಿ ಸರ್. ನೀವು ಸಾಮಾನ್ಯವಾಗಿ ಏನೇನು ಬೆಳೆಯೋದು? ಸಾಮಾನ್ಯವಾಗಿ ನಾವು ಸಜ್ಜೆ ಬೆಳಿತೀವಿ ಸರ್, ಜೋಳ ಬೆಳಿತೀವಿ. ನೀರಾವರಿ ಇಲ್ಲ ಸರ್ ನಮ್ದು. ನೀರಾವರಿ ಇರ್ತಕ್ಕಂಥವ್ರು ಹೊಲದಲ್ಲಿ ಹೂಮಿ ತೊಗೊಂಡ್ಬಿಡ್ತೀವಿ, ಮತ್ತು ಮಳೆಗಾಲ ಟೈಮಲ್ಲಿ ನಮ್ಮ ಹೊಲದನ್ನ ತಂದು ಹಾಕ್ತೀವಿ ಸರ್. ನಮ್ಮ ಹೊಲ ಅಂತೂ ನೀರಾವರಿ ಇಲ್ಲರಿ. ನಮ್ಮ ಹೊಲದಲ್ಲಿ ಜೋಳ, ಸಜ್ಜೆ, ಸೂರ್ಯಕಾಂತಿ ಬೆಳಿತೀವಿ ಸರ್, ಹೆಸರು ಬೆಳಿತೀವಿ, ತೊಗರಿ ಬೆಳಿತೀವಿ, ನವಣಿ ಸಿರಿಧಾನ್ಯವಾದಿರ್ತಕ್ಕಂಥ ನವಣಿ ಬೆಳೆ ಬೆಳಿತೀವಿ, ಎಲ್ಲ ಬೆಳಿತೀವಿ ಸರ್. ಇವಕ್ಕೆ ಬೇಕಾದಂತ ಮೇವು ಬೆಳೆಸಲ್ಲ, ಇವಕ್ಕೆ ಬೇಕಾಗಿರ್ತಕ್ಕಂಥದ್ದು ಗೊಂಜಾಳ ಹಾಕ್ತೀವಿ ಸರ್. ಅದೊಂದು ಉಪಯೋಗ ಆಗುತ್ತೆ. ಉಪಯೋಗ ಆಗುತ್ತೆ ಸರ್. ಉಳಿಕಿದ್ದೆಲ್ಲ ಕಮರ್ಷಿಯಲ್ ಕ್ರಾಪ್ ಹಾಕ್ತೀವಿ. ಕಮರ್ಷಿಯಲ್ ಕ್ರಾಪ್ ಹಾಕ್ತೀವಿ. ಆಹಾರವನ್ನ ಕೊಡ್ಬೇಕಂದ್ರೆ ಅದಕ್ಕೆ ಖರ್ಚು ಎಷ್ಟು ಬರ್ಬೋದು ನಮಗೆ? ಮರಿ ತಂದ ನಂತರ ಕೊಡುವವರಿಗೆ ನಾವು 3 ಅಷ್ಟೇ ಮೀಸ್ತೀನಿ ಸರ್, ಹೆಚ್ಚಿಗೆ ಮೀಸಾಕ್ ಹೋಗಲ್ಲ. 3 ನಾವು ಆದಾಯಕ್ಕೆ ನಾವು ಒಂದು ಇದನ್ನ ಮಾಡ್ತೀವಿ. ಒಂದು ಮರಿ ತಂದೀವಿ ಅಂತಂದ್ರೆ ಸರ್ ಅದನ್ನು ಕೊಡುವವರಿಗೂ ಎಲ್ಲ ರೀತಿಯಿಂದ ಖರ್ಚು ಅದನ್ನು ಬರ್ದಿಟ್ಟಾಗ ಒಂದು ಮರಿಯಿಂದ 2 ಖರ್ಚು ಬರುತ್ತೆ ಸರ್. 2 ಆದಾಯ ಬರುತ್ತೆ ಸರ್ 3. ನಾನು 30 ಮರಿ ಹಾಕಿದಾಗ 60 ಬಂದಿದೆ, ಮತ್ತು 40 ಮರಿ ಹಾಕಿದಾಗ 83 ಬಂದಿದೆ. ಇವಾಗ 80 ಮರಿ ಹಾಕಿದೀನಿ, ಆದಾಯವನ್ನು ಇಷ್ಟೇ ಅಂತ ಹೇಳಕ್ಕಾಗಲ್ಲ, ಅದು ಬಂದ ನಂತರ ಗೊತ್ತಾಗುತ್ತೆ ಸರ್. ಒಂದು ಮರಿಯಿಂದ 2 ಖರ್ಚು ಆಗುತ್ತೆ ಸರ್, 2 ಲಾಭ ಆಗುತ್ತೆ. ಕೊಡುಗುಡು ಮರಿ ಎಲ್ಲಿ ತರ್ತೀರಿ, ಯಾವ ತಳಿ ತರ್ತೀರಿ, ಇದೇ ತಳಿನ ತರಬೇಕು ಅಂತ ಹಂಗೇನು ಇರುತ್ತೆ? ಹಾ ಹೌದು ಸರ್, ಮರಿಯನ್ನ ಇಲ್ಲೇ ಕೆರೂರು ಬಜಾರು ಅಥವಾ ಮುದುಳು ಬಜಾರು ಅಮೀನ್ಗಡದಲ್ಲಿ ತರ್ತೀವಿ. ಅಮೀನ್ಗಡ ಎಳಗ ಅಂತಂತಾರೆ ಸರ್, ಬಾಗಲಗುಡಿ ಎಕ್ಸ್ಪ್ರೆಸ್ಲಿ ಬಾಗಲಗುಡಿ ಒಳಗೆ ಫೇಮಸ್ ಆಗಿರತಕ್ಕಂಥ ತಳಿ ಅಮೀನ್ಗಡ ಎಳಗ ಅಂತ ಮಾತ್ರ ಹಾಕ್ತೀವಿ ಸರ್. ಇನ್ನುಳಿದ ಯಾವುದೇ ತಳಿಗಳನ್ನು ನಾವು ಸಾಕಾಣಿಕೆ ಮಾಡಿಲ್ಲ ಸರ್. ಆ ತಳಿ ಯಾಕೆ ಉತ್ಕೃಷ್ಟವಾಗಿ ಬೆಳೆಯುತ್ತೆ, ಬೇಗ ಬೆಳೆಯುತ್ತೆ, ಹಂಗೇನ್ರಿ ಹೇಗೆ? ಹಾ ಇದೆ ಸರ್, ಉತ್ಕೃಷ್ಟವಾಗಿ ಅಮೀನ್ಗಡ ಎಳಗ ಅಂತಂತಂದ್ರೆ ಇವಾಗ ಇವತ್ತಿನ ದಿವಸ ಅದು ಒಂದು ಮಾಂಸಕ್ಕೆ ರುಚಿ ಅಂತಂತಾರೆ ಸರ್. ಬೆಂಗಳೂರು ಸೈಡು ಮೈಸೂರು ಸೈಡು ಒಂದು ಮಾಂಸ ರುಚಿಯಾಗಿರುವುದರಿಂದ ಅದನ್ನ ಉಪಯೋಗ ಮಾಡ್ಲಿಕ್ಕೆ ಬಹಳ ಜನ ಬಳಸ್ತಾರೆ. ಇಲ್ಲಿಂದ ತಗೊಂಡು ಹೋಗಿ ಅಥವಾ ಮಾರುವಂತವ್ರು ಸಾಕಷ್ಟು ಜನ ಇರ್ತಾರೆ. ಅದು ಮಾಂಸಕ್ಕೆ ಬಹಳ ಉತ್ತಮವಾದಂತ ಒಂದು ತಳಿ ಸರ್ ಅದು. ನಮ್ಗೆ ಎಷ್ಟು ಬೇಕಾದ್ರೂ ಕುರಿ ಮರಿ ಸಿಗ್ತಾವ. ಎಷ್ಟು ಬೇಕಾದ್ರೂ ಬಜಾರ್ದಲ್ಲಿ ಸಾಕಷ್ಟು ಸಿಗ್ತಾರೆ ಸರ್. ಕಿರೂರು ಬಜಾರು, ಮುದ್ರೂರು ಬಜಾರದಲ್ಲಿ ಲಕ್ಷ ಗಂಟ್ಲೆ ಮರಿ ಬಂದಿರತ್ತೆ ಸರ್. ನಾವು ಆಯ್ಕೆ ಮಾಡ್ಕೊಳ್ಬೋದು, ನಮ್ಗೆ ಆಯ್ಕೆ ಮಾಡ್ಕೊಂಡು ಮರಿ ತಗೊಂಡು ತರ್ಬೋದು ಸರ್. ಅಂದ್ರೆ ಬಜಾರ ಸರ್ ಅದ, ಎಲ್ಲರೂ ಅಲ್ಲಿರ್ತಕ್ಕಂಥ ಕುರಿಗಾರರು ಅಲ್ಲಿ ಮಾರ್ಲಕ್ಕೆ ಅಂತ ತಂದಿರ್ತಾರೆ ಸರ್. ನಮಗೆ ಇಷ್ಟು ತಿಂಗಳು ಮರಿ ಬೇಕು. ಹಾಂ ಸರ್, ನಾವು ಆಯ್ಕೆ ಮಾಡ್ಕೋಬೋದು ಸರ್. 6,000 ಹಿಡ್ಕೊಂಡು 8,000 ಮಟ ಮರಿ ಇರ್ತಾವೆ ಸರ್. ನಮಗೊಂದು ಯಾವುದು ನಮಗೆ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಆ ಮರಿನ ನಾವು ತೆಗೆದುಕೊಳ್ಬೋದು ಸರ್. ತೂಕದ ಮೇಲೆ ಮಾರಾಟಕ್ಕೆ? ಹಾಂ, ತೂಕದ ಮೇಲೆ ಇಲ್ಲ ಸರ್, ಹುಂಡ ಗೊತ್ತಿಗೆ ತಗೋತೀವಿ ಸರ್. ಅವನು ನಾವು ಆಯ್ಕೆ ಮಾಡ್ಬೋದು ಸರ್. ಈ ಮರಿ ಇಷ್ಟೇ ಇಷ್ಟಕ್ಕೆ ಆಗತ್ತಂತ ಅವ್ರು ಒಂದು ರೇಟ್ ಹೇಳ್ತಾರೆ, ನಾವು ಒಂದು ರೇಟ್ ಕೇಳ್ಕೊಂಡು ನಾವು ಇಷ್ಟು ಇಂತಿಷ್ಟು ರೂಪಾಯಿಗೆ ತಗೋಬೇಕಂತ ಮನಸ್ಸಲ್ಲಿ ಸೆಟ್ ಮಾಡ್ಕೊಂಡು ನಾವು ತಗೊಳ್ಬೋದು ಸರ್. ಅವನು ಆ ಮರಿ ಬರ್ತಕ್ಕಂಥ ಸೈಜ್, ಆ ಮರಿ ಉದ್ದು ನೋಡಿ ಮತ್ತು ಅದರ ಮರಿ ಸೋಪ್ ಅದನ್ನ ನೋಡಿಕೊಂಡು ನಾವು ತಗೊಳ್ಬೋದು ಸರ್. ಅತಿ ಚಿಕ್ಕ ಮರಿ ತೊಗೊಂಡ್ರೆ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ ಸರ್. ದೊಡ್ಡ ಮರಿ ತೊಗೊಂಡಂಗ ರೋಗ ನಿರೋಧಕ ಶಕ್ತಿ ಇರ್ತಾವೆ ಸರ್. ದೊಡ್ಡ ಮರಿ ತಗೊಳ್ಬೋದು ಸರ್. ದೊಡ್ಡ ಮರಿ ಅಂದ್ರೆ ಎಷ್ಟು ವಯಸ್ಸಿನ? 3 ತಿಂಗಳು ಮರಿ ತಗೊಳ್ಬೋದು ಸರ್. 2.5 ತಿಂಗಳು ಮರಿ ತಾಯಿ ಹಾಲು ಕುಡಿದಿರ್ತಾವ್ರಿ, ಅವಾಗ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ನಮ್ಮ ಕಡೆ ತಂದಾಗ ಒಂದು ರೋಗ ಹೆಚ್ಚಾಗಿ ಸೊ ಡೆತ್ ಆಗುವಂಥ ಚಾನ್ಸಸ್ ಭಾಳ ಇರ್ತಾರೆ ಸರ್. ಒಂದು 3-3.5 ತಿಂಗಳು ಮರಿ ತಂದು ತೊಗೊಂಡಿವಿ ಅಂದ್ರೆ ಸರ್, ಅವು ತಿಂದಿರ್ತಕ್ಕಂಥ ಆಹಾರವನ್ನು ಜೀರ್ಣ ಮಾಡ್ಕೊಳ್ಳುವಂಥ ಶಕ್ತಿ ಅವರಲ್ಲಿ ಇರೋದ್ರಿಂದ 3-3.5 ತಿಂಗಳು ಮರಿ ನಾವು ಆಯ್ಕೆ ಮಾಡ್ಕೋತಿರ್ತೀವಿ ತಗೊಳ್ಳಿ. ಆಯ್ಕೆ ಮಾಡ್ಕೊಳ್ಳುವಾಗ ತಗೋಬೇಕು, ಬೇಡ ಇದು ಒಂದು ಸ್ವಲ್ಪ ವೀಕ್ ಇದೆ, ಸ್ವಲ್ಪ ಸಣ್ಣಿದೆ, ನೋಡ್ಲಿಕ್ಕೆ ಏನೋ ಅನ್ಸುತ್ತೆ, ಹಂಗೆಲ್ಲಾನು ಆಯ್ಕೆಗೆ ಅವಕಾಶ ಇರುತ್ತೆ. ಹಾಂ, ಆಯ್ಕೆಗೆ ಅವಕಾಶ ಇರುತ್ತೆ ಸರ್. ಅಮೌಂಟಲ್ಲೇ ನಾವು ಆಯ್ಕೆ ಮಾಡ್ಕೋಬೋದು ಸರ್. ಅವರು ಹೇಳುವಂಥ ಅಮೌಂಟಿಗೆ ಆ ಮರಿ ಅದು ಸೆಟ್ ಆಗ್ತಾ ಇಲ್ಲ ಅಂತಂದರೆ ಆ ಮರಿ ನಾವು ಬಿಡ್ಬೋದು ಸರ್. ಮತ್ತು ಇನ್ನುಳಿದ ಮರಿಗಳನ್ನು ತೊಗೊಳ್ಬೋದು. ಮುಂಚೆನೇ ಚೆನ್ನಾಗಿರ್ತಕ್ಕಂಥ ಮರಿಗಳನ್ನೇ ನಾವು ಆ ಮರಿ ರೇಟ್ ಕೇಳ್ತೀವಿ. ಇನ್ನುಳಿದ ಒಂದು ವೀಕ್ ಇರ್ತಕ್ಕಂಥ ಮರಿ ರೇಟೇ ಕೇಳಕ್ ಹೋಗಲ್ಲ ಸರ್. ಅಂದ್ರೆ ಅವು ಗುಂಪಿನಾಗ ಇರ್ತವೆ. ಈಗ 90 ಒಂದು ಗುಂಪಿದೆ. ಹಾಂ ಸರ್, ಅದರೊಳಗೆ ಒಂದು 10-15 ಮರಿ ವೀಕ್ ಇದಾವೆ, ಅವನು ಬೇಡ ನಮಗೆ ತಿರಸ್ಕಾರ ಮಾಡ್ಬೋದು. ಇದು ಒಳ್ಳೆ ಪ್ರಶ್ನೆ ಸರ್. 90 ಇದ್ದು ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ವೀಕ್ ಮರಿಯನ್ನು ನಾವು ಸೈಡ್ ಸರಿಸಿ ಆ ಇರ್ತಕ್ಕಂಥ ಡೆವಲಪ್ ಅಂತ ಮರಿಗಳಿಗೆ ಆ ಇನ್ನೂ ಸ್ವಲ್ಪ ರೇಟ್ ಜಾಸ್ತಿ ಆದ್ರೂ ಅವನ ತಗೊಳ್ತೀವಿ ಸರ್. ವೀಕ್ ಇದ್ದಿರತಕ್ಕಂಥ ಮರಿಗಳನ್ನ ನಾವು ತಗಸ್ತೀವಿ ಸರ್. ಅಕಸ್ಮಾತ್ ಅವ್ರು ತೆಗಿಯಲ್ಲ ಅಂತಂದ್ರು ರೇಟ್ ನಲ್ಲಿ ನಾವು ಕಡಿಮೆ ಮಾಡಿ ತಗೊಳ್ತೀವಿ ಸರ್. ಅವನು ತಂದಾಗ ಕಟ್ಟಿ ಹಾಕ್ಬಿಡ್ತಿರೋ ಅಥವಾ ಫ್ರೀ ಆಗಿ ಬಿಡ್ತಿರೋ? ಹೇಗೆ ಫ್ರೀ ಆಗಿ ಬಿಡ್ತೀವಿ ಸರ್. ಅವನು ಕಟ್ಟಾಕಲ್ಲ ಸರ್. ಅಲ್ಲಿರ್ತಕ್ಕಂಥ ದಡ್ಡಿಯಲ್ಲಿ ಇರ್ತಕ್ಕಂಥ ಮರಿಗಳನ್ನ ಕಟ್ಟಾಕಲ್ಲ, ಫ್ರೀ ಆಗಿ ಬಿಡ್ತೀವಿ. ಫ್ರೀ ಆಗಿ ಅವಕ್ಕೆಲ್ಲ ಬಿಡ್ತೀವಿ ಸರ್. ಅನುಕೂಲ ಏನು ಫ್ರೀ ಆಗಿ ಬಿಡುದು? ಅನುಕೂಲ ಅಂತಂದ್ರೆ ಸರ್, ನಾವು ಫ್ರೀ ಆಗಿ ಬಿಟ್ಟನೆ ಒಂದು ಕೂಡು ಪದ್ಧತಿಯಲ್ಲಿ ಅವನು ಸಾಕಾಣಿಕೆ ಮಾಡ್ತೀವಿ ಸರ್. ಅವನು ಒಂಟಿ ಒಂಟಿಯಾಗಿ ಕಟ್ಟಿ ನಾವು ಮೇಸಾನಿಕೆ ಮಾಡಲ್ಲ. ಅಷ್ಟುಗೂ ಸುತ್ತಲೂ ಅವತ್ರ ಮರಿಗಳಿಗೆ 2-3 ಗ್ವಾಲ್ ಇದಾವೆ ಸರ್. ಆ ಗ್ವಾದಲ್ಲಿ ನಾವು ಕಾಳು ಹಾಕ್ಯಾಸ ಫ್ರೀ ಆಗಿ ಬಿಟ್ಟು ಕೇಸ ಅಂದ್ರೆ ಅವು ಅಡ್ಡಾಡೋದ್ರಿಂದ ಒಂದು ಕಟ್ಟಿದ ಮರಿ ಕೂಳು ಕಡಿಮೆ ತಿನ್ನತ್ತೆ ಸರ್. ಇದು ಅಡ್ಡಾಡಿ ಕಾಲು ಲೂಸ್ ಆಗಿ ಅವತ್ರ ಎಕ್ಸಸೈಸ್ ಆದಂಗೆ ಹಾಕ್ಯಾಸ ಅಂತಂತಂದ್ರೆ ಜಾಸ್ತಿ ತಿಂತಾವ್ರಿ ಸರ್ ಕುಳು ಅಂತ ನಾವು ಫ್ರೀ ಆಗಿಬಿಡ್ತೀವಿ ಸರ್. ಒಂದು ಬಲಿಷ್ಠವಾಗಿದ್ದು ಜಾಸ್ತಿ ತಿನ್ನುತ್ತೆ, ಸ್ವಲ್ಪ ವೀಕ್ ಇದ್ದದ್ದು ಕಡಿಮೆ ತಿನ್ನುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ, ಬೆಳವಣಿಗೆಯಲ್ಲಿ ತೊಂದರೆ ಆಗುತ್ತೆ, ಹಿಂಗಂತಾರೆ. ಹಂಗೇನಾಗಲ್ಲ, ಏನಾಗಲ್ಲ ಸರ್, ಏನಾಗಲ್ಲ. ಎಲ್ಲ ರೀತಿಯಿಂದ ಅವಾಗ ಮೆಡಿಸಿನ್ ಕುಡಿತೀವಿ ಸರ್. ಅವಾಗ ವಾರದ 3 ಬ್ರೂಡಾನ್ ಟಾನಿಕ್ ಕುಡಿತೀವಿ ಸರ್. ಒಳ್ಳೆ ಅವಾಗ ಒಳ್ಳೆ ಒಳ್ಳೆ ಒಳ್ಳೆ ತಿಂಡಿ ಶೇಂಗಾ ಹಿಂಡಿ ಕುಡಿತೀವಿ ಸರ್. ಅವಕ್ಕೆ ಹಿಂಗೆ ಕೊಡೋದ್ರಿಂದ ಯಾವುದಕ್ಕೆ ಮರಿ ಇದು ಇರಲ್ಲ. ಮತ್ತು ನಾವು ಅವಕ್ಕೆ ಕೆಮ್ಮು ಹತ್ತಿದಾಗ ಎಂಡ್ರೋಪ್ಲೆಕ್ಷನ್ ಇಂಜೆಕ್ಷನ್ ಕೊಡ್ತೀವಿ. ಎಲ್ಲಾ ರೀತಿಯಿಂದ ಅವಕ್ಕೆ ಇಂಜೆಕ್ಷನ್ ಎಲ್ಲ ರೀತಿಯಿಂದ ಮನುಷ್ಯರು ಯಾವ ಥರ ಸಾಕಾಣಿಕೆ ಮಾಡ್ತಾರೆ ಆ ಥರ ನಾವು ಟಗರ್ ಮರಿ ಸಾಕಾಣಿಕೆ ಮಾಡ್ತೀವಿ ಸರ್. ಇದನ್ನೆಲ್ಲ ಹೇಗೆ ತಿಳ್ಕೊಳ್ಳೋದು? ಅವ್ರು ಕುರಿ ತರುವಾಗ ಹೇಳಿರ್ತಾರೋ ಅಥವಾ ಡಾಕ್ಟರ್ಸ್ ಭೇಟಿ? ಇಲ್ಲ ಸರ್, ನನಗೆ ಯಾರು ಹೇಳಿಲ್ಲ. ನಾನು ಯಾಕಂತಂದ್ರೆ ಪದವಿ ಮುಗಿಸ್ಕೊಂಡೇ ಈ ಫೀಲ್ಡಿಗೆ ಇಳಿದವನು. ಒಂದು ಅನುಭವ ಅಂತಂದ್ರೆ ಇಲ್ಲಿ ಊರಲ್ಲಿ ಇರ್ತಕ್ಕಂಥ ಕುರಿಗಾರರು ಏನು ಮಾಡ್ತಾರೆ ಅದನ್ನ ನೋಡ್ಕೊಂಡು ಕೇಸ್ ಇವತ್ತಿನ ದಿವಸ ನಾನು ಅವ್ರದೇ ಆದಂಥ ಒಂದು ಪದ್ಧತಿಯಲ್ಲಿ ನಾನು ಇಂಜೆಕ್ಷನ್ ಮಾಡೋದಾಗಲಿ ಗುಳಿಗೆ ಕೊಡೋದಾಗಲಿ ಇದನ್ನು ಮಾಡ್ತಾ ಇದ್ದೀನಿ ಸರ್. ಇನ್ನುವರೆಗೆ ಯಾವುದೇ ಒಂದು ಡೆತ್ ಅಂತದಂತ ಕೇಳಿ ಇಲ್ಲ. ಆದರೆ ಎಲ್ಲ ಚೆನ್ನಾಗಿ ನಡೆದಿದೆ ಸರ್ ಇವಾಗ. ಅಂದ್ರೆ ಹೆಚ್ಚಿನ ಒಂದು ಕಾಳಜಿ ಬಯಸ್ತವ ಇವು ಅಂತ ಒಂದ್ ಸ್ವಲ್ಪ ರಫ್ ಅಂಡ್ ಟಫ್ ನಡೆಯುತ್ತೆ? ರಫ್ ಅಂಡ್ ಟಫ್ ನಡೆಯುತ್ತೆ ಸರ್, ಹೆಚ್ಚಿನ ಕಾಳಜಿ ಏನಿಲ್ಲ. ಇವಾಗ ಮುಂಜಾನೆ ಎದ್ದುಗಳನ್ನ ಕಾಳು ಹಾಕಿ ಹೊಟ್ಟಾಕಿ ಮೇಯಿಸಿ ನೀರು ಕುಡಿಸ್ಬಿಡೋ ಅಂತಂದ್ರೆ ಸರ್ ಹೊಳೆ ಸಾಯಂಕಾಲವರೆಗೂ ಅವಶ್ಯಕತೆ ಇರೋದಿಲ್ಲ ಸರ್. ಮುಂಜಾನೆ ಕಾಳು ತಿನ್ನಿಸಿ ಹೊಟ್ಟಾಕಿ ನೀರು ಹಾಕಿ ಬಂದಿದ್ದೀನಿ ಸರ್. ಇವಾಗ ಇನ್ನು ಸಾಯಂಕಾಲ ಹೋಗುವವರೆಗೂ ಅವ್ರಿಗೆ ಅವಶ್ಯಕತೆ ಏನಿರಲ್ಲ. ಆರಾಮ ತಿಂದ ಕ್ಯಾಸ ಮಲ್ಕ್ ಹುಡ್ಕೋತ ತಿಂದದ್ದನ್ನು ಜೀರ್ಣ ಮಾಡ್ಕೋತ ಸಾಯಂಕಾಲ ಮಟ್ಟ ಬರ್ತಾರೆ ಸರ್. ಮತ್ತೆ ಸಾಯಂಕಾಲ ಮೇಯಿಸಿ ಅಂತ ಮತ್ತೆ ಮಾರ್ನಿಂಗ್ ಮಟ್ಟ ಏನು ಕೆಲಸ ಇರೋದಿಲ್ಲ. ನೀರನ್ನು ಬಕೆಟ್ನ ತುಂಬಿಟ್ಬಿಡು ಸಪರೇಟ್ ಆಗಿ? ಹಾಂ, ಬುಟ್ಟಿಯಲ್ಲಿ ತುಂಬಿಡ್ತೀವಿ ಸರ್. ಯಾವಾಗ ಬೇಕಾದ್ರೂ ಕುಡಿಲಿ? ಯಾವಾಗ ಬೇಕಾದ್ರೂ, ಎನಿ ಟೈಮ್ 24/7 ನೀರು ಹಿಡಿತೀವಿ ಸರ್. ಮೇವನ್ನು ಮಾತ್ರ ಲಿಮಿಟ್ ಮುಖಾಂತರ ಹಾಕ್ತೀವಿ ಸರ್. ಯಾಕಂತಂದ್ರೆ ನೀರು ಯಾವಾಗ ಬೇಕಾದ್ರೂ ಕುಡಿದ್ರೂ ನಡೆಯುತ್ತೆ. ಮೇವನ್ನ ಜಾಸ್ತಿ ತಿನ್ನು ಅಂತಂದ್ರೆ ಕಾಳು ಕಡಿಮೆ ತಿನ್ನುವಂಥ ಚಾನ್ಸಸ್ ಕಡಿಮೆ ಇರುತ್ತೆ ಸರ್. ಕಾಳನೇ ಜಾಸ್ತಿ ತಿನ್ನೋದ್ರೆ ಮೇವು ತಿನ್ನುವಂಥದ್ದಿರುತ್ತೆ. ಅದಕ್ಕೆ ಮೇವು ಹಾಕುವಾಗ ಮೇವು ಹಾಕ್ತೀವಿ, ಕಾಳು ಹಾಕುವಾಗ ಕಾಳು ಹಾಕ್ತೀವಿ. ಇನ್ನುಳಿದ ಟೈಮಲ್ಲಿ ಆ ಗ್ವಾದಲಿಯನ್ನು ಬರೇದು ಮಾಡಿ ಇಟ್ಬಿಟ್ಟಿರ್ತೀರಿ. ಒಂದು ಟೈಮ್ ತಿನ್ನು ಅಂತಂದ್ರೆ ಅದನ್ನು ಜೀರ್ಣ ಮಾಡ್ಕೊಳ್ಬೇಕು ಸರ್. ಒಂದು ದಿನಕ್ಕೆ ಒಂದು ಕುರಿಗೆ 1 ಕೆಜಿ ಅಷ್ಟೇ ಹಿಂಗೆ ಲೆಕ್ಕ ಇರುತ್ತೆ? ಹಾಂ, ಲೆಕ್ಕ ಇರತ್ತೆ ಸರ್. ಒಂದು ಬುಟ್ಟಿ ಮಾಪಿ ಮುಖಾಂತರ ನಾವು ಇವತ್ತು 1 ಕೆಜಿ ಎಷ್ಟು ಕೊಡ್ತೀರಾ? ಹೇಗೆ 1 ಕೆಜಿ ಎಷ್ಟು ಕೊಡ್ತೀವಿ ಸರ್? ಒಂದು ಮರಿಗೆ 1 ಕೆಜಿ ಎಷ್ಟು ಕೊಡ್ತೀವಿ ಸರ್? ಹೊಟ್ಟಾಯ್ತು. ಹೊಟ್ಟರ್ಸ್ ಕಾಳು? ಕಾಳು ಬಾಡಿ ಡೆವಲಪ್ಮೆಂಟ್ ಮೇಲೆ ಸರ್. ಚಿಕ್ಕ ಮರಿ ಇದ್ವು ಅಂತಂದ್ರೆ ಕಡಿಮೆ ಕೊಡ್ತಿರ್ತೀರಿ. 25 ಒಂದು 80 ಮರಿ 25 30 ಕೊಡ್ತೀವಿ ರೀ. ಬಂದಿದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ, ಅಥವಾ ಟೈಮ್ 3 ತಿಂಗಳು ತೊಗೊಂಬಂದ್ವಿ, 6 ತಿಂಗಳು ಮಾರಾಟ ಮಾಡೋದು ಅಥವಾ 9 ತಿಂಗಳು ಮಾರಾಟ ಮಾಡೋದು. ತಂದಿರ್ತಕ್ಕಂತ ಡೇಟ್ ಮುಖಾಂತರ ನಮ್ಮ 3 ತಿಂಗಳು ಮಿಸ್ ಆದ್ರೆ ಸರ್, 3 ತಿಂಗಳು ಆಯ್ತು ಅಂತಂದ್ರೆ ನಾವು ಸೀಲ್ ಮಾಡಿಬಿಡ್ತೀವಿ ಸರ್. ಯಾಕೆ ಹೆಚ್ಚಿಗೆ ಬಿಟ್ರಿ ಅಂತಂದ್ರೆ? ಹೆಚ್ಚಿಗೆ ಬಿಟ್ಟರೆ ಏನು ತೊಂದರೆ ಇಲ್ಲ ಸರ್, ಆದರೆ ಅಲ್ಲಿವರೆಗೂ ಅದೇ 3 ತಿಂಗಳಲ್ಲಿ ನಮ್ಗೆ ಆದಾಯ ಬಂದಿರುತ್ತೆ, ಮತ್ತೊಂದು ಬೀಡ್ ಹಾಕೋಬೇಕು ಅನ್ನುವಂತ ಇದ್ರ ಸರ್. ಇದನ್ನೇ ಹೆಚ್ಚಿಗೆ ಬಿಟ್ಟರೆ ಆದಾಯ ಬರುತ್ತೆ, ಬಟ್ ಅಲ್ಲಿರ್ತಕ್ಕಂಥ ದುಡ್ಡು ಅದು ಅಂತಂದ್ರೆ ಮರಿಗಳು ಹೊಡೆದಾಟ ಮಾಡುವಂಥ ಚಾನ್ಸಸ್ ಭಾಳ ಇರುತ್ತೆ ಸರ್. ಹೊಡೆದಾಟ ಮಾಡಿ ಮತ್ತು ನಡುಸಿ ಡೆತ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಆಗುತ್ತೆ ಸರ್. ಅಂದರೆ ಅದೊಂದು ಕುರಿಮರಿ ಜಾತಿ ಅಂತಂದ್ರೆ ಅಲ್ಲಿಂದ ಆ ಈಜಿ ಅಂತಂತಂದ್ರೆ ಒಂದು ಸೊಕ್ಕು ಅನ್ನುವಂಥದ್ದು ಬಂದ್ಬಿಡುತ್ತೆ. ಅವು ಹಾದಾಡೋದ್ರಿಂದ ವೀಕ್ ಇರ್ತಕ್ಕಂಥ ಮರಿಗಳು ಏನೋ ಅಕಸ್ಮಾತ್ ಯಾವುದಾದ್ರೂ ಒಂದು ವೀಕ್ ಮರಿ ಅಂತಂದ್ರೆ ಗುದಿದು ಅಂತಂದ್ರೆ ಡೆತ್ ಆಗುವಂಥ ಚಾನ್ಸಸ್ ಇರುತ್ತೆ. 3 ತಿಂಗಳು ಕೊಟ್ಟಿವಿ ಅಂತಂದ್ರೆ ಮತ್ತೆ 3 ತಿಂಗಳಿಗೆ ನಾವು ಆ ಸಡನ್ ಸ್ವಚ್ಛವಾಗಿ ಗೊಬ್ಬರವನ್ನು ತುಂಬಿಕೊಂಡು ಕ್ಲೀನ್ ಮಾಡಿಕೊಂಡು ಇನ್ನೂ ಮರಿ ಹಾಕೊಳ್ಳೋಕೆ ನಮ್ಗೆ ಅವಕಾಶ ಇರುತ್ತೆ ಸರ್. ಈಗ 50 ಮರಿಯನ್ನು ಕೊಂಡ್ಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ? 50 ಮರಿ ಕೊಂಡ್ಕೋಬೇಕಂತ 4 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಸರ್. 50 ಮರಿಗೆ ಮಾರಾಟ ಮಾಡಿದಾಗ ಅವು 50 ಮರಿ ಮಾಡಿದ ಮಾರಾಟ ಮಾಡಿದಾಗ 8 ಲಕ್ಷ ರೂಪಾಯಿ ಹೋಗ್ತಾರೆ ಸರ್. 8 ಲಕ್ಷ ರೂಪಾಯಿ ಸರ್, ಅರ್ಧಕರ್ಧ ಪ್ರಾಫಿಟ್ ಆಗುತ್ತೆ ಸರ್. 3 ತಿಂಗಳಿಗೆ 1 ಬೆಳೆ. ಎಷ್ಟು ಜನ ನಿರ್ವಹಣೆ ಮಾಡೋದು? ನಾನು ಒಬ್ಬನೇ ಮಾಡ್ತೀನಿ ಸರ್. ಜೊತೆಗೆ ಕೆಳಗಡೆ ಕೋಳಿಯನ್ನು ಸಾಕ್ತೀರಿ? ಕೆಳಗಡೆ ಕೋಳಿಯನ್ನು ಸಾಕ. ಅದೇನು ಖರ್ಚು ಬರ್ತಾ? ಅದ್ರ ಕೋಳಿದೆ ಏನು ಖರ್ಚು ಬರಲ್ಲ ಸರ್. ಇದು ಇವು ಏನು ಮರಿಗಳು ತಿಂದಿರ್ತಕ್ಕಂಥ ಹಿಕ್ಕಿಯಲ್ಲಿ ನಾವು ಕಾಳು ಹಾಕೊಂಡು ತಿಂತವ್ರು ಸರ್. ಆ ಕೋಳಿದು ಏನು ನಾವು ಖರ್ಚು ಒಟ್ಟೆ ಏನೂ ಮಾಡಿಲ್ಲ ಸರ್. ಅವು 100 ಕೋಳಿ ಸಾಕಿದಾನೆ ಅಂತಂತಂದ್ರೆ ಅವು ಒಂದು 30-35 ದಿನ ಡೈಲಿ ಒಂದು 20-30 ಕೊಡ್ತವೆ, ಮೊಟ್ಟೆ ಕೊಡ್ತಾರೆ ಸರ್. ಅದ್ರದ್ದು ಲಾಭ ಇದೆ ಸರ್. ನಾಟಿ ಕೋಳಿ? ನಾಟಿ ಕೋಳಿ ಸರ್, ಪ್ಯೂರ್ ನಾಟಿ ಕೋಳಿ ಹಾಕ್ತೀವಿ ಸರ್. ಮೊಟ್ಟೆ ಹೇಗೆ ಮಾರಾಟಕ್ಕೆ? ಮೊಟ್ಟೆ ಊರಲ್ಲಿ ಇರ್ತಕ್ಕಂಥವ್ರೆ ತಗೊಳ್ತಾರೆ ಸರ್. ಅವರು ಡೆಲಿವರಿ ಪೇಷಂಟ್ ಇರ್ಬೋದು, ಒಂದು ಆಪರೇಷನ್ ಪೇಷಂಟ್ ಇರ್ಬೋದು, ಒಂದು ಕಾಲು ಮುರ್ಕೊಂಡು ಕೈ ಮುರ್ಕೊಂಡವರು, ಒಬ್ಬೊಬ್ಬರು ಕುಸ್ತಿ ಆಡುವಂಥವ್ರು ಇರ್ಬೋದು, ಶರೀರವನ್ನು ಸದೃಢ ಮಾಡ್ಕೊಳ್ಳಲು ತಗೊಳ್ಳೋಂಥ ತತ್ತಿಯ ತಗೊಳ್ಳೋಂಥರು ಇರ್ತಾರೆ ಸರ್, ಜನ ಇರ್ತಾರೆ ಸರ್. ಮೊಟ್ಟೆ ಕೋಳಿನ ಸಾಕಾಣಿಕೆ ಮಾಡಿದ್ದು? ಮೊಟ್ಟೆ ಕೋಳಿ ಸಾಕಾಣಿಕೆ ಮಾಡಿದ್ದೆ ಸರ್. ಮಾಂಸಕ್ಕಾಗಿಲ್ಲ ಪ್ಯೂರ್ ನಾಟಿ ಕೋಳಿನ ಸರ್. ಒಂದು ವಯಸ್ಸಿಗೆ ಬಂದ್ರೆ ಮೊಟ್ಟೆ ಕಡಿಮೆ ಹಾಕಿತ್ತು ಅಂದ್ರೆ ಅವ್ರು ಮಾರಾಟ ಮಾಡಬಹುದು? ಮಾರಾಟ ಮಾಡಿದ್ದೆ ಸರ್, ಮಾಂಸಕ್ಕೆ ಮಾರಾಟ ಮಾಡಿದ್ದೆ ಸರ್. ಹಾಗಾಗಿ ನಿಮಗೆ ಕುರಿ ಹೆಕ್ಕೆ ಅಲ್ಲಿ ಕೋಳಿ ಬೆಳಿಲಿಕ್ಕೆ ಅನುಕೂಲ ಆಯ್ತು? ಅನುಕೂಲ ಆಯ್ತು ಸರ್. ಹೆಚ್ಚಿಗೆ ಏನಾದ್ರು ಸ್ವಲ್ಪ ಬೇಕಾದ್ರೆ ಕಾಳು ಕಡಿಯುತ್ತಂದು ಚೆಲ್ಲೋದಷ್ಟು ಇಲ್ಲ ಸರ್. ಮತ್ತೆ ಬೇಸಿಗೆ ಇರುತ್ತೆ, ಮಳೆಗಾಲ ಇರುತ್ತೆ, ಚಳಿಗಾಲ ಇರುತ್ತೆ, ಕಾಲಕ್ಕೆ ತಕ್ಕ ಹಾಗೆ ನಾವು ಶೆಡ್ ಅನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋದು ಅಥವಾ ಒಂದು ಏನ್ರಿ ಚಪ್ರ ಹಾಕುವುದು, ನೀರು ಬರಲ್ದಂಗೆ ನೋಡ್ಕೊಳ್ಳೋದು ಅಥವಾ ಬಿಸಿಲು ಬರಲ್ದಂಗೆ ನೋಡ್ಕೊಳ್ಳೋದು ಹಂಗೆ ಮಾಡ್ಬೇಕು? ಹಾಂ, ಮಾಡ್ಕೊಳ್ಬೇಕು ಸರ್. ಇವಾಗ ಬೇಸಿಗೆ ಟೈಮಲ್ಲಿ ನಾವು ಜಳ ಆಗತ್ತ ಅಂತಂದ್ಕೆ ಸರ್ ಅದನ್ನು ಓಪನ್ ಮಾಡಿಬಿಟ್ಟಿರ್ತ, ಮೊಗಲ್ಗಡೆ ಯಾವುದೇ ಒಂದು ಹಾಳಿ ಕಟ್ಟಿರೋದಿಲ್ಲ. ಮಳೆಗಾಲ ಟೈಮಿಗೆ ಅದನ್ನು ಸುತ್ತಲೂ ಇದು ಹಾಳಿ ಕಟ್ತೀವಿ ಸರ್, ಯಾವುದೇ ಮಳೆ ನೀರು ಒಳಗೆ ಬರಬಾರ್ದು ಅಂತಂದ್ಕೆ ಸರ್ ಮಳೆಗಾಲ ಟೈಮಲ್ಲಿ ಕಟ್ತೀವಿ. ಚಳಿಗಾಲ ಟೈಮಲ್ಲಿ ಏನು ಮರಿಗೆ ಥಂಡಿ ಅಷ್ಟು ಚಳಿಗಾಲ ಅಷ್ಟು ಅನಿಸಂಗಿಲ್ಲ ಸರ್. ಬೇಸಿಗೆ ಟೈಮಲ್ಲಿ ನಾವು ಓಪನ್ ಮಾಡ್ತೀವಿ ಸರ್, ಯಾಕಂತಂದ್ರೆ ಮ್ಯಾಗ ಸೂರ್ಯನ ಕಿರಣಗಳು ಭಾಳ, ಒಂದು ನೀರವಾಗಿ ಬೀಳೋದ್ರಿಂದ ಒಂದು ಬಿಸಿಲು ಜಾಸ್ತಿ ಆಗೋದ್ರಿಂದ ಒಂದು ಶಾಖ ಭಾಳ ಆಗೋದ್ರಿಂದ ಸರ್ ನಾವು ಅಷ್ಟು ಓಪನ್ ಮಾಡಿರ್ತೀವಿ. ಈಚೆಗಡೆ ಗಾಳಿ ಬಿಸ್ತಂತ್ರ ಈಚೆಗಡೆ ಪಾಸ್ ಆಗುವಂಗೆ ಇದು ಮಾಡಿರ್ತೀವಿ. ಮಳೆಗಾಲ ಟೈಮಲ್ಲಿ ಮಾತ್ರ ಹಾಳೆ ಕಟ್ಬೋದು ಸರ್. ನೀರಿನ ಹನಿಗಳು ಸಿಡಿಬಾರ್ದು? ನೀರಿನ ಹನಿಗಳು ಸಿಡಿಬಾರ್ದು, ಒಂದು ಮರಿಗಳು ತೊಯ್ಬಾರ್ದು. ಮರಿಗಳು ನಾವು ತೋದ್ರೆ ಒಂದು ಬಾಡಿ ಡೆವಲಪ್ಮೆಂಟ್ ಕಡಿಮೆ ಅಂತಾರೆ ಸರ್, ಅದಕ್ಕೆ ನಾವು ತೋರಿಸ್ಕೊಡಲ್ಲ ಸರ್. ಅವನು ಈಗ ನರಿ ಇರುತ್ತೆ, ತೋಳ ಇರುತ್ತೆ, ವೈಲ್ಡ್ ಡಾಗ್ಸ್ ಇರ್ತಾವೆ, ಅಥವಾ ನಮ್ಮ ಊರಿನ ನಾಯಿಗಳಾಗಿರ್ಬೋದು, ಅವುಗಳ ಕಾಟನೂ ಇರುತ್ತೆ, ರಕ್ಷಣೆ ಮಾಡ್ಕೋಬೇಕಲ್ಲ? ಹಾ, ರಕ್ಷಣೆ ಮಾಡ್ಕೊಳ್ಬೇಕು ಸರ್. ನಮ್ಮದೇ ಆದಂಥ ಒಂದು ಡಾಗ್ ಇರುತ್ತೆ ಸರ್, ಅದಕ್ಕೆ ನಾವೆಲ್ಲ ಅದಕ್ಕೆ ಹಾರ ನೀಡುವುದರಿಂದ ಅದು ನಮ್ಮ ಶೆಡ್ಡನ್ನು ರಕ್ಷಣೆ ಮಾಡುತ್ತೆ ಸರ್. ಅದು ಮತ್ತೆ ಫ್ರೀಯಾಗಿ ಬರುವಂಗೆ ಓಪನ್ ಆಗಿರಲ್ಲ, ಪೂರ್ತಿ ಕವರ್ ಆಗಿರುತ್ತೆ? ಹಾಂ, ಪೂರ್ತಿ ಕವರ್ ಆಗಿರುತ್ತೆ ಸರ್, ಶೆಡ್ ಪೂರ್ತಿ ಕವರ್ ಆಗಿರುತ್ತೆ. ಆದರೂ ಒಂದು ನಮ್ಮದೇ ಆದಂಥ ಒಂದು ಡಾಗ್, ಒಂದು ಕಲರ್ ಕಾಟ ಇರ್ಬೋದು, ಒಂದು ನಾಯಿ ನರಿಗಳ ಕಾಟ ಇರ್ಬೋದು, ಎಲ್ಲವನ್ನು ನಮ್ಮದೇ ಆದಂಥ ನಾಯಿ ಅದನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳಿ. ನಿಮ್ಮ ಮನೆಯಿಂದ ಎಷ್ಟು ದೂರ ಆಗುತ್ತೆ ಶೆಡ್? ನಮ್ಮ ಮನೆಯಿಂದ ಒಂದು 600-700 ಮೀಟರ್ ಆಗುತ್ತೆ ಸರ್. ಓ, 1/2 ಕಿಲೋಮೀಟರ್ ಹೆಚ್ಚು. ಅಲ್ಲಿ ರಾತ್ರಿ ಮಲ್ಕೋಬೇಕಾಗುತ್ತಾ? ಹಾಂ, ರಾತ್ರಿ ಮಲ್ಕೊಳ್ತೀವಿ ಸರ್. ಒಬ್ಬರು ಇರಬೇಕು? ಹಾಂ, ಒಬ್ಬರು ಇರ್ತೀವಿ ಸರ್. ಈಗ ಮಾರಾಟ ಮಾಡೋದು ಹೇಗೆ ಕುರಿನ? ಕುರಿಯನ್ನು ಮಾರಾಟ ಮಾಡ್ಲಿಕ್ಕೆ ಸರ್ ಬೆಂಗಳೂರಿಂದ ಅದಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಇದೆ ಸರ್. ವಾಟ್ಸಪ್ ಗ್ರೂಪಲ್ಲಿ ಅವತ್ತರ ಫೋಟೋ ವಿಡಿಯೋ ನಾವು ಹಾಕಿ ಮರಿ ಮಾರಾಟಕ್ಕಿವೆ ಅಂತಂತಂದ್ರೆ ಒಂದು 6-7 ಜನ ಸಂಪರ್ಕ ಮಾಡ್ತಾರೆ ಸರ್. 6-7 ಜನ ಸಂಪರ್ಕ ಮಾಡಿದಲ್ಲಿ ಯಾರು ನಮಗೆ ಒಂದು ಅಮೌಂಟನ್ನು ಜಾಸ್ತಿ ಕೊಡ್ತಾನೆ ಅಂತಂತಾರೆ, ಒಂದು ಯಾರು ನಮಗೆ ಅವ್ರು 6-7 ಜನರಲ್ಲಿ ಯಾರು ನಮಗೆ ಒಂದು ಒಳ್ಳೆಯ ಆದಾಯಕ್ಕೆ ಕೊಡುವಂಗೆ ನಮ್ಗೆ ಬೇಡ್ತಾರೆ ಸರ್, ಅವ್ರು ಕೊಡ್ತೀವಿ ಸರ್. ನಾವು ವೈಯಕ್ತಿಕವಾಗಿ ಬಂದು ನನಗೊಂದು ಬೇಕು ಅಂದ್ರೆ ಹಂಗೂ ಕೊಡ್ತೀರಿ? ಹಾಂ, ವೈಯಕ್ತಿಕ ಬಂದು ಕೊಡ್ತೀವಿ ಸರ್. ಒಂದು ಏನು ಕೆಲವೊಂದಿಷ್ಟು ಹಬ್ಬ ಹರಿದಿನದಲ್ಲಿ ಬಯಸಿ ತಗೊಳ್ತಾ ಇರ್ತಾರೆ. ಹೌದಾ ಸರ್, ಹಬ್ಬ ಹರಿದಿನಗಳಲ್ಲಿ ಯಾರಾದರೂ ನಮಗೆ ಒಳ್ಳೆ ನಮಗೆ ಒಂದು ಆದಾಯ ಬರೋ ಹಂಗೆ ಕೇಳಿದ್ರೆ ಅಂತಂದ್ರೆ ಒಳ್ಳೆ ಒಂದೊಂದು ಒಡಿಶಿನೂ ಕೊಡ್ತೀವಿ ಸರ್. ಒಳ್ಳೆ ಫೈಟರ್ ಕುರಿನೂ ಇರ್ತಾರೆ ಸರ್, ಅದರಲ್ಲಿ ಹಾದಾಡ್ಸಕ್ಕಂಥ ಕೆಲಸ ಕೆಲವರು ತಗೋತಿರ್ತಾರೆ. 80 ಮರಿ ಸಾಕಿದ್ನಲ್ಲ ಸರ್, 80 ಮರಿಗಳಿಗೂ ಒಂದು ಮರಿ ಚೆನ್ನಾಗಿದೆ, ಅದನ್ನು ಫೈಟಿಂಗ್ ನಾವು ಫೈಟರ್ಸ್ ಮಾಡ್ತೀವಿ ಅಂತ ಕೆಲಸ ಕೇಳಿದ್ರು, ಅದನ್ನು ಒಂದು ಮರಿಯನ್ನು ಒಡಿಶಿ ನಾವು ಒಂದು ಒಳ್ಳೆ ಆದಾಯ ಕೊಡ್ತೀವಿ ಸರ್. ಅದನ್ನು ಮೂಲ ಬಂಡವಾಳಕ್ಕೆ ನಮ್ಗೆ ದುಡ್ಡು ಗೆಳೆಯರು ಕೊಟ್ಟರು ಸರಿ, ಇಲ್ಲೆಲ್ಲ ಬ್ಯಾಂಕಲ್ಲಿ ಸಾಲ ಸೌಲಭ್ಯ ಇರುತ್ತೆ, ಸಾಲ ಸೌಲಭ್ಯ ಇರುತ್ತೆ ಸರ್. ಅದನ್ನ ತಗೋಬಹುದು. ಕೆನರಾ ಬ್ಯಾಂಕ್ ಅಲ್ಲಿ ಯಾವುದೇ ಬ್ಯಾಂಕ್ ಅಲ್ಲಿ ಇಲ್ಲ, ಕೆನರಾ ಬ್ಯಾಂಕ್ ಅಲ್ಲಿ ಇದೆ ಅಂತಂತಾರೆ ಸರ್. ನಾನು ತಗೊಂಡಿಲ್ಲ. ಇವಾಗ ಶೆಡ್ ನಿರ್ಮಾಣ ಆದ್ರೆ ಕೆನರಾ ಬ್ಯಾಂಕ್ ನವರು ಲೋಕಾಪುರ ಬ್ರಾಂಚ್ ನವರು ಬಂದು ನಮಗೆ ಭೇಟಿ ಕೊಟ್ಟರು, ನೀವು ಲೋನ್ ತಗೋತೀರ ಅಂತ. ಇಲ್ಲ, ನಾವು ಎಲ್ಲ ಕಡೆ ನಮ್ಮ ಸ್ನೇಹಿತರ ಒಂದು ತಗೋ ಕಡೆಯಿಂದ ತಗೊಂಡಿದ್ದೆ, ಒಂದು ಒಳ್ಳೆ ಆದಾಯನೂ ಬಂದಿತ್ತು, ಹಿಂಗಾಗಿ ನಾನು ಕೆನರಾ ಬ್ಯಾಂಕಿನಿಂದ ಪಡೆದುಕೊಳ್ಳಲಿಲ್ಲ ಸರ್. ಅವರು ಅಮೌಂಟ್ ನಮ್ಮ ಕೈಯಲ್ಲಿ ಕೊಡಲ್ಲ ಅಂತ, ಜಿ ಎಸ್ ಟಿ ಬಿಲ್ ಹಚ್ಚಿಕೊಟ್ರೆ ಅವರು ಶೆಡ್ ನಿರ್ಮಾಣ ಹೋಗೋದ್ ಮುಂದೆ ಎಲ್ಲ ಕೆಬ್ಬನ ಅಂಗಡಿಗೆ ಅವರು ಒಮ್ಮೆ ಟ್ರಾನ್ಸ್ಫರ್ ಮಾಡ್ತೀನಿ, ನೀವು ಕಟ್ಟಿಸ್ಕೊರಿ ಅಂತಂದ್ರೆ ಸರ್ ಒಂದು ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಕೊಡ್ತಾನೆ ಅಂತಂದ್ರೆ ನಾವು ತಗೊಂಡಿಲ್ಲ ಸರ್. ಅದನ್ನ ಫ್ಯಾನು ಅಂತದೇನು ಹಾಕ್ಬೇಕಾಗುತ್ತೆ? ಬೇಸಿಗೆಯಲ್ಲಿ ಫ್ಯಾನ್ ಹಾಕಿದ್ರೆ ಉತ್ತಮ ಸರ್. ನಾವು ಹಾಕಿಲ್ಲ. ಮುಂದ್ ಯಾರಾದ್ರೂ ಮಾಡೋರು ಇದ್ರೆ ಅಂತಂದ್ರೆ, ಯುವಕರು ಮಾಡೋರು ಇದ್ರೆ ಫ್ಯಾನ್ ಹಾಕಿದ್ರೆ ಉತ್ತಮ ಸರ್. ಎರಡು ಕಡೆ ಇಳಿಜಾರು ಮಾಡಿ ಮಧ್ಯೆ ಎತ್ತರ ಮಾಡಿದ್ದು ಹಂಗೆ ಮಾಡಿದ್ರೆ ಮೇಲೆ ಇದು ಹೇಗಿದೆ? ಸಮತಾಳ ಇದಾರೆ ಸರ್, ಎಲ್ಲ ಇದೆ ಸರ್. ನೀರು ಮಾತ್ರ ಎರಡು ಸೈಡ್ ಮಾಡಿಕೆ ಎರಡು ಸೈಡ್ ಹೋಗಿ ಮಾಡಿದ್ರು ಸರ್. ಎರಡು ಕಡೆನು ಹೋಗ್ಬೇಕು. ಈಗ ಶೆಡ್ ಹಾಕ್ಬೇಕಾದ್ರೆ ಕಂಪನಿಯವರು ಬಂದು ಫಿಕ್ಸ್ ಮಾಡ್ತಾರ ಅಥವಾ ನೀವು ಹೇಗೆ? ಇಲ್ಲ ಸರ್, ಶೆಡ್ ಹಾಕ್ಬೇಕಂತ ನಾವೇ ನನ್ನದೇ ಆದಂತ ಒಂದು ಯೋಚನೆ ಒಳಗೆ ನಾ ಮಾಡಿದ್ದೀನಿ ಸರ್. ಯಾರನ್ನು ಅವ್ರನ್ನೂ ಕೇಳಿಲ್ಲ, ನನ್ನದೇ ಆದಂತ ಒಂದು ಬುದ್ಧಿವಂತಿಕೆಯಿಂದ ಮಾಡಿದ್ದೀನಿ ಸರ್. ಅಂದ್ರೆ ನೀವು ಬೇಕಾದಂತ ಕಾರ್ಪೆಂಟರ್ ಅವರೆಲ್ಲ ಸಿಕ್ಕರ, ಅವ್ನ್ ಮೋಲ್ಡ್ ಮಾಡ್ಬೇಕಾಗತ್ತೆ, ಕರೆಕ್ಟ್ ಆಗಿ ಕಟ್ ಮಾಡ್ಬೇಕಾಗತ್ತೆ, ಫಿಕ್ಸ್ ಮಾಡ್ಬೇಕಾಗತ್ತೆ. ಹಾ ಹಾ ಸರ್, ಸಿಕ್ಕರು ಸರ್. ಅವ್ರು ಕಾರ್ಪೆಂಟರ್ನೆಲ್ಲ ತರಿಸಿ ಅವ್ರಿಗೆ ಈ ಒಂದು ಶೆಡ್ ನಿರ್ಮಾಣ ಆಗ್ಬೇಕಂತಂದ್ರೆ 60,000 ರೂಪಾಯಿ ಕೊಟ್ಟಿದ್ದೀನಿ ಸರ್, ಅವ್ರ ಕಡೆಯಿಂದ ಮಾಡಿಸಿದ್ದೀನಿ ಸರ್. ಅದನ್ನ ಒಂದೊಳ್ಳೆ ಕಂಪನಿಯಿಂದ ಮಾಡಿಸಿದ್ರೆ ಇನ್ನೂ ಜಾಸ್ತಿ ಹಾಕಿತ್ತ? ಇನ್ನೂ ಜಾಸ್ತಿ ಆಗುತ್ತೆ ಸರ್, ಅಮೌಂಟ್ ಜಾಸ್ತಿ ಆಗುತ್ತೆ ಅಂತ ಅನ್ಕೇಸ್ ನಾನು ಇಲ್ಲಿ ಲೋಕಲ್ ಇರತಕ್ಕಂಥ ಕಾರ್ಪೆಂಟರ್ ಅಂತಂದು ಮಾಡಿಸಿದ್ದೀನಿ ಸರ್. ಮಾಡೋಕ್ಕಿಂತ ಮುಂಚೆ ಬೇರೆ ಬೇರೆ ಕಡೆ ಯಾರ್ಯಾರು ಕುರಿ ಸಾಕ್ಯಾರ ಹೋಗಿ ನೋಡ್ಕೊಂಬರು ಹಂಗೆ ಮಾಡಿದ್ರೆ? ಹಾಂ, ಮಾಡಿದ್ದೀನಿ ಸರ್. ಅದು ಅನುಕೂಲ ಆಯ್ತು. ಹಾಂ, ಅದು ಆಗಿದ್ರೆ ಸರ್. ಒಂದು 3-4 ದಿನದಲ್ಲಿ ನಾನು ಭೇಟಿ ಕೊಟ್ಟಿದ್ದೀನಿ ಸರ್. ಇಲ್ಲಿ ನಮ್ಮ ಪಕ್ಕದೂರ್ಗ ಬಡಕುರ್ಕಿ ಒಳಗೂ ಮಾಡಿದ್ದಾರೆ ಸರ್, ಹೊಳೆ ನಮ್ಮೂರವರೇ ಮಾಡಿದ್ದಾರೆ, ಮತ್ತು ಅಲ್ಲಿ ನಾವು ಒಂದು 3-4 ದಿನದಲ್ಲಿ ನೋಡ್ಕೊಂಡು ಬಂದ್ಕೆ ಸರ್. ನನ್ನದೇ ಆದಂಥ ಒಂದು ಶೆಡ್ಡನ್ನು ನಾನು ನಿರ್ಮಾಣ ಮಾಡ್ಕೊಂಡಿದ್ದೀನಿ ಸರ್. ಎಲ್ಲ ಶೆಡ್ಡಿಂಗ್ಕಿಂತ ಒಂದು ಹೈಟೆಕ್ ಶೆಡ್ ಚಲೋ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಸರ್. ಇವಾಗ ನೀವು ಭೂಮಿ ಇದೆ, ಕುರಿ ಕೋಳಿ ಸಾಕ್ತಾ ಇದ್ದೀರಿ, ಭೂಮಿ ಇಲ್ದವರು ಮಾಡ್ಬೋದಾ ಇದನ್ನ? ಆ ಭೂಮಿ ಇಲ್ದವರು ಮಾಡ್ಬೋದು ಸರ್ ಇದನ್ನ. ಆದ್ರೆ ಸ್ವಲ್ಪ ಖರ್ಚು ಜಾಸ್ತಿ. ಒಂದ್ ಟೈಮ್ ಎಲ್ಲ ಒಂದು ಆಹಾರ, ಒಂದು ಕುರಿಗಳಿಗೆ ಬೇಕಾಗಿರ್ತಕ್ಕಂತ ಆಹಾರ ಪದ್ಧತಿಯನ್ನ ಎಲ್ಲ ಶೇಖರಣೆ ಮಾಡ್ಕೊಂಡು ಕೆಲಸ ಮಾಡ್ಕೋಬಹುದು ಸರ್. ಇದು ಒಳ್ಳೇದ್ರಿ ಸರ್. ಇದು ನೀರಿನ ಸೌಲಭ್ಯ ಇರಬೇಕು. ನೀರಿನ ಸೌಲಭ್ಯ, ಒಂದು ಜಾಗ ಒಂದಿತ್ತಂತಂದ್ರೆ ಸರ್ ಮಾಡ್ಕೋಬಹುದು ಸರ್. ನೀರಿನ ಸೌಲಭ್ಯ ಮೀನ್ ಸರ್, ಇದಕ್ಕೆ ಹೆಚ್ಚಿನ ಹೆಚ್ಚಿನ ನೀರಿನ ಸೌಲಭ್ಯ ಮತ್ತು ಹೊಟ್ಟನ ಶೇಖರಣೆ ಮಾಡ್ಕೊಳ್ಬೇಕು. ಇವೆರಡು ಇದ್ದು ಅಂತಂದ್ರೆ ಮಾಡ್ಕೊಳಕ್ ಅನುಕೂಲ ಸರ್. ಮಳೆಗಾಲದಲ್ಲಿ ಗುಡುಗು ಸಿಡಿಲು ಅದಕ್ಕೆಲ್ಲ ಎದೆ ಹೊಡ್ಕೊಂಡು ಸಾಯುವಂತ ಕುರಿಗಳು ಇದಾವ, ಅವ ಕಾಳಜಿ ವಹಿಸ್ಬೇಕು. ಕಾಳಜಿ ವಹಿಸ್ಬೇಕು ಸರ್. ಏನ್ ಮಾಡಿರಿ? ಏನು ಸುತ್ತಲೂ ಹಾಳಿ ಬಿಟ್ಟರೆ ಅಂತಂದ್ರೆ ಯಾವುದೇ ಮಳೆ ಹನಿ ಸಿಡಿಲ್ದಂಗೆ ಸರ್, ಅದಿತ್ತಂತಂದ್ರೆ ಏನು ಉಪಯೋಗ ಸರ್? ಏನು ಸಮಸ್ಯೆ ಇಲ್ಲ. ಏನು ಸಮಸ್ಯೆ ಇಲ್ಲ ಸರ್. ಹೆದರ್ತಾವು ಹಂಗೇನು ಆಗಿತ್ತು? ಏನಿಲ್ಲ ಸರ್, ಹೆದರಲ್ಲ ಸರ್. ಅವು ಹೆದರಲ್ಲ ಸರ್. ಗುಡುಗಿಗೂ ಸಿಡ್ಲಿಗೆ ಗುಡ್ಲು ಸಿಡ್ಲಿಗೆ ಏನು ಹೆದರಲ್ಲ ಸರ್. ಅವನ್ನ ನೈಸರ್ಗಿಕವಾಗಿ ಅವು ಬೆಳೆದಿರೋದ್ರಿಂದ ಸಣ್ಣ ಇದ್ದಾನೆ ಸುಟ್ಟನೆ. ಅವು ನಮ್ದು ಬೆಳಗಾವಿ ಜಿಲ್ಲಾ ಒಂದು ಏನಪ್ಪಾ ಅಂತಂತಂದ್ರೆ ಬಯಲು ಸೀಮೆ ಆಗಿರೋದ್ರೆ ಇಲ್ಲೆಲ್ಲ ಬೆಳೆದಿರ್ತಕ್ಕಂಥ ಮರಿಗಳು ಯಾವ ಹೆದರಲ್ಲ ಸರ್. ಈ ಕಡೆ ಬೆಳಗಾವ್ ಆಗಿರ್ಬೋದು, ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಯಾವ ಮರಿಗಳು ಹೆದರಲ್ಲ. ಅದ್ರ ಹಿಕ್ಕೆ ಕೋಳಿ ಹಿಕ್ಕೆ ಅದು ಕೂಡ ಒಂದು ಲಾಭದಾಯಕನೇ. ಹಾ, ಲಾಭದಾಯಕ ಸರ್. ನಮ್ದೇ 9 ಎಕರೆ ಇರೋದ್ರಿಂದ ನಾವು ಹೊಲಕ್ಕೆ ಹಾಕೋತೀವಿ. ಇಲ್ಲ ಅಂತಂತಂದ್ರೆ ಊರಲ್ಲಿ ಇರ್ತಕ್ಕಂಥ ಯಾರಾದ್ರೂ ರೈತರು ಕೇಳಿದ್ರೆ ಅಂತಂದ್ರೆ ನಾವು ಅದನ್ನ ಸೇಲ್ ಮಾಡ್ತೀವಿ ಸರ್, ಮಾರಾಟ ಮಾಡ್ತೀವಿ ಸರ್. ಹೊಲಕ್ಕೆ ಹಾಕಿ ಉಳಿದಿದ್ದು? ಹಾ, ಹೊಲಕ್ಕೆ ಹಾಕಿ ಉಳಿದಿದ್ದಾರೆ ಸರ್. ಹೆಂಗಿದೆ ರೇಟ್? ಅದು ರೇಟ್ ಒಂದು ಗಾಡಿಗೆ ಸರ್ ಒಂದು ಟ್ಯಾಕ್ಟರ್ಗೆ 5,000 ರೂಪಾಯಿ ಇದೆ ಸರ್. ಒಮ್ಮೆ ಮರಿ ಕೊಟ್ಟಿವಂತಂದ್ರೆ 3 ಗಾಡಿ ಆಗುತ್ತೆ ಸರ್. ಅದು 15,000 ರೂಪಾಯಿ ಮಟ್ಟ ಗೊಬ್ಬರ ಮಾರುತ್ತೆ ಸರ್. ಕೆಲವೊಂದು ರೈತರು ಕೊಂಡ್ಕೊಂಡು ಹಾಕ್ತಾ ಇರ್ತಾರೆ. ಹಾ, ಕೊಂಡ್ಕೊಂಡು ಹಾಕ್ತಾರೆ ಸರ್. ನಮ್ಮಲ್ಲಿ ಬಂದು ನಮ್ಗೆ ಗೊಬ್ಬರ ಕೊಡ್ತೀರ ಅಂತಂತಂದ್ರೆ 5 ಸರಿ ನಾವು ಕೊಡ್ತೀವಿ ಅಂತ ಕೇಸ ಒಂದು ನಮ್ಮದೇ ಆದಂತ ಒಂದು ನಾವು ಹೇಳಿದಾಗ ಸರ್, ಅದನ್ನ ಅಮೌಂಟ್ ಹೇಳಿದಾಗ ಅವರು ಕೇಳ್ತಾರೆ ಸರ್, ಕೇಳಿ ಕೇಸ ಅದನ್ನ ತಗೊಳ್ತಾರೆ ಸರ್. ಒಟ್ಟೆ ನಿಮ್ಮ ಹಾಗೆ ಬೇರೆದವರು ಮಾಡಬೇಕು ಅಂತ ಹೇಳಿದ್ರೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ನಮ್ಮ ಹಾಗೆ ಬೇರೆದವರು ಮಾಡ್ಲಿಕ್ಕಂತಂದ್ರೆ ಮಾಡೋದು ಉತ್ತಮ ಸರ್. ಇದೊಂದು ಎಲ್ಲಾ ನಿರುದ್ಯೋಗಿಗಳು ಕೈ ಕಟ್ಟಿ ಮನೆಯಾಗ ಕೂತ್ಕೊಳ್ಳದೆ ಇದನ್ನ ಮಾಡೋದು ಅತ್ಯಂತ ಒಂದು ಉತ್ತಮ. ಅವ್ರಿಗೆ ನಾನು ಮಾಡೋರಿಗೆ ನಾನು ಒಂದು ಮಾಡ್ಲಿ ಅಂತಂದ ಕೇಸ ಒಂದು ಸಹಾಯವನ್ನು ಮಾಡ್ತೀನಿ, ಮತ್ತು ಅವ್ರಿಗೆ ನನ್ನದೇ ಆದಂತ ಒಂದು ಅನುಭವವನ್ನು ಅವ್ರ ಮುಂದೆ ಹಂಚ್ಕೊಳಕ ಪ್ರಯತ್ನ ಪಡ್ತೀನಿ. ಅವ್ರು ಮಾಡ್ಕೊಂಡಿರ್ತಕ್ಕಂಥ ಅವ್ರಿಗೆ ನಾನು ಕೂಡ ಯಾವ ಮೆಡಿಸಿನ್ ತಗೋಬೇಕು, ಯಾವ ಥರ ಮರಿಯನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ಥರ ಅವನ ಮರಿ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋದು ಅಂತಂದ್ರೆ ನಾನು ಎಲ್ಲ ಒಂದು ರೀತಿಯಿಂದ ಸಹಾಯ ಸಹಕಾರ ಮಾಡ್ತೀನಿ ಸರ್. ಎಲ್ಲಿ ಕಾಳಜಿ ವಹಿಸ್ಬೇಕು? ಮರಿ ತಗೊಳ್ತು ಮುಂದೆ ಕಾಳಜಿ ಭಾಳ ವಹಿಸ್ಬೇಕು ಸರ್. ಮರಿ ತಗೊಳ್ತು ಮುಂದೆ ನಾವು ವೀಕ್ ಮರಿ ತಗೊಂಡಿವಿ ಅಂತಂದ್ರೆ ಅವು ಎಷ್ಟು ಮೀಸಿದ್ರು ಡೆವಲಪ್ಮೆಂಟ್ ಆಗಲ್ಲ. ಒಂದು ರೋಗ ನಿರೋಧಕ ಶಕ್ತಿ ಒಂದು 3-3.5 ತಿಂಗಳು ಮರಿ ತಗೊಳ್ಬೇಕು. ಅದನ್ನು ಅದರಲ್ಲಿ ನಾವು ಅಲ್ಲಿ ಅವ್ರ ಕಾಳಜಿ ಹೇಳಿಕೊಡ್ತೀವಿ ಸರ್. ಪರವಾಗಿಲ್ಲ, ಇದೊಂದು ಕೈ ಹಿಡಿತಾ ಇದೆ ಅಂತೇಳಿ ಅನಿಸಿದೆಯಲ್ಲ? ಅನಿಸಿದೆ ಸರ್, ಅನಿಸಿದೆ. ನಿಜವಾಗ್ಲೂ 100-100 ಅನಿಸಿದೆ ಸರ್. ಇದರಿಂದ ಒಂದು ಒಳ್ಳೆ ಆದಾಯ ಬರುತ್ತೋ ನಿಲ್ಲೋ ಅಂತ ಮುಂಚೆ ನಾನು ಹೆದರಿದ್ದೆ ಸರ್. ಇವಾಗ ಅದರಿಂದ ನನಗೆ ಒಳ್ಳೆ ಆದಾಯ ಬರ್ತಿದೆ. ಸರ್ಕಾರಿ ಉದ್ಯೋಗ ತಗೋತೀವಲ್ಲ ಸರ್, ಅಷ್ಟೇ ನನಗೆ ಒಂದು ಚಲೋ ಚೆನ್ನಾಗಿ ಅನಿಸಿದೆ ಸರ್. ಇದನ್ನು ಒಳ್ಳೆಯದು. ಭೀಮಪ್ಪ ಕಾಡರಕೊಪ್ಪ, ಒಬ್ಬ ಯುವಕರಾಗಿ ಇನ್ನೂ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿದಾಗ ನಿಮಗೆ ಆಸಕ್ತಿನೂ ಹುಟ್ಟಿದೆ, ಮತ್ತು ಇಲ್ಲಿ ಏನಾದರೂ ಮಾಡಬಹುದು ಅಂತೇಳಿ ಅನಿಸಿದೆ. ನಿಮ್ಮ ಅನುಭವ ಬೇರೆಯವರಿಗೂ ಕೂಡ ಒಳ್ಳೆಯ ಸಂದೇಶವನ್ನು ಈ ಸಂಖ್ಯೆಗೆ ಫೋನ್ ಮಾಡಿದರೆ ಭೀಮಪ್ಪ ಅಡಿಯಪ್ಪ ಕಾಡರಕೊಪ್ಪ ಅವರನ್ನು ಮಾತಾಡಿಸ್ಬೋದು, ಭೇಟಿಯಾಗ್ಬೋದು, ಹೆಚ್ಚಿನ ಮಾಹಿತಿ ತಿಳ್ಕೊಬೋದು. ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಂಥ ಭೀಮಪ್ಪ ಕಾಡರಕೊಪ್ಪ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಕುರಿ ಮತ್ತು ಕೋಳಿ ಸಾಕಾಣಿಕೆ ಕುರಿತು ಭೀಮಪ್ಪ ಅಡಿವೆಪ್ಪ ಕಾಡರಕೊಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು HB ರಾಮಡಿಗಿ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಲಗ್ವಾಡಿಯ ಅನಸೂಯ ಪರ್ವಗೌಡ ತೆಗ್ಗಿನಕೇರಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು.